ನಮ್ಮ ರೈತ ಬಾಂಧವರಿಗೆಲ್ಲ ಶರಣು ಶರಣಾರ್ಥಿಗಳು. ನಮ್ಮ ಇವತ್ತಿನ ಕೃಷಿ ರಂಗ ಕಾರ್ಯಕ್ರಮದೊಳಗ ನಿತ್ಯ ಮೇಘ ಸಂದೇಶ, ನಂತರ ಮಣ್ಣಿನ ಮಗ ಸಂಗಾಪುರದ ಪ್ರಗತಿಪರ ರೈತರಾದ ರಮೇಶ್ ಮಂಜುನಾಥ್ ಬಡ್ರಿ ಅವರೊಂದಿಗೆ ದ್ರಾಕ್ಷಿ ಬಾಳೆ ಕಬ್ಬು ಬೆಳೆಯಲ್ಲಿ ಅನುಭವ ಕುರಿತು ಸಂದರ್ಶನ ಕೇಳುವಿರಿ. ಸಂದರ್ಶಕರು ಸೋಮಶೇಖರ್ ಎಸ್ ರೂಳಿ, ನಂತರ ಅಫ್ಜಲ್ಪುರ್ ತಾಲೂಕಿನ ಸಂಗಾಪುರ ಗ್ರಾಮದ ಅಣ್ಣಾರಾವ್ ನಡೂರ್ ಮತ್ತು ಸಂಗಡಿಗರಾದ ಶ್ಯಾಮರಾವ್ ಪಾಟೀಲ್ ಮತ್ತು ಚಿನ್ಮಯಿ, ಸೋಮಶೇಖರ್ ಜೋಗೂರ್, ಪುಷ್ಪದ್ ಮತ್ತು ಶರಣಪ್ಪ ಸುತಾರ್ ಇವರಿಂದ ಭಜನೆ ಪದಗಳನ್ನು ಕೇಳುವಿರಿ. ನಮಸ್ಕಾರ, ನನ್ನ ಹೆಸರು ಧನಂಜಯಗೌಡ, ಕಾಡು ದೇವನಹಳ್ಳಿ ಶ್ರೀನಿವಾಸ ತಾಲೂಕು ಕೋಲಾರ ಜಿಲ್ಲೆ ಮಾಸ್ಯನಹಳ್ಳಿ ಪಂಚಾಯಿತಿ. ನಮ್ಮ ಜಮೀನಿನಲ್ಲಿ ಡ್ರಾಗನ್ ಫ್ರೂಟ್ 3600 ಸಸಿ ಐತೆ. ನರೇಗೆ ಇಲ್ಲದೆ ಇದ್ರೆ ಈ ಬೆಳೆ ಮಾಡೋಕೆ ಕಷ್ಟ ಆಗ್ತಾ ಇತ್ತು. ಇದು ನಮ್ಮ ದುಡಿಮೆ ಜೊತೆಗೆ ನರೇಗಾ ಇದ್ರೆ ಏನು ಬೇಕಾದ್ರೂ ಸಾಧನೆ ಮಾಡಬಹುದು, ಏನು ಬೆಳೆ ಆದ್ರೂ ಮಾಡಬಹುದು. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. 2 ವಾರಕ್ಕಿಂತ ಹೆಚ್ಚು ಕೆಮ್ಮು, ರಾತ್ರಿ ವೇಳೆ ಜ್ವರ, ಕಫದ ಜೊತೆ ರಕ್ತ, ತೂಕ ಕಡಿಮೆ ಆಗುವುದು ಕ್ಷಯರೋಗದ ಲಕ್ಷಣಗಳು. ಕ್ಷಯ ಸಾಂಕ್ರಾಮಿಕ ರೋಗ. ಕ್ಷಯರೋಗಿಯು ಕೆಮ್ಮಿದಾಗ, ಸೀನಿದಾಗ ಗಾಳಿ ಮೂಲಕ ಹರಡುತ್ತದೆ. ಕ್ಷಯರೋಗಿಯನ್ನು ಮುಟ್ಟುವುದರಿಂದ, ಕೈ ಕುಲುಕುವುದರಿಂದ ಹರಡುವುದಿಲ್ಲ. ನಿರಂತರ ಚಿಕಿತ್ಸೆಯಿಂದ ಕ್ಷಯರೋಗ ಗುಣವಾಗುತ್ತದೆ. ಕ್ಷಯರೋಗ ಪತ್ತೆ ಮತ್ತು ಚಿಕಿತ್ಸೆ ಸಂಪೂರ್ಣ ಉಚಿತ. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಪ್ರಕಟಣೆ. ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಕ್ಷಯರೋಗ ನಿರ್ಮೂಲನಾ ವಿಭಾಗ, ಐಸಿ ವಿಭಾಗ, ಕಲಬುರಗಿ. ಹಾಕಿ ಎಲ್ಲವೂ ಆಮೇಲೆ ನನ್ ಮಾತು ಕೇಳು ಈಗಲೇ. ಅಂಕುಡೊಂಕು ರೋಡಲ್ಲಿ ಆಯ್ಕೆ ಇರುತ್ತೆ ಪ್ರತಿ ತಿರುವಲ್ಲಿ, ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ ರೀ. ಸ್ಮಾರ್ಟ್ ಜನರ ಪ್ರಯೋರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಪ್ರಖರ ಬಿಸಿಲು ಇರಬಹುದು, ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತ ಹೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೇವಲ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೆ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ರೈತ ಬಾಂಧವರೇ, ಕಾರ್ಯಕ್ರಮದ ಕೊನೆಯಲ್ಲಿ ನಿತ್ಯ ಮೇಘ ಸಂದೇಶ ಮತ್ತೊಮ್ಮೆ ಪ್ರಸಾರ ಮಾಡಲಾಗುವುದು. ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಮಣ್ಣಿನ ಮಗ. ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರಗಳು. ಆತ್ಮೀಯರೇ, ಇವತ್ತು ನಾವು ಬಬಲೇಶ್ವರ ತಾಲೂಕು ಸಂಗಾಪುರ ಗ್ರಾಮದ ಪ್ರಗತಿಪರ ವಿಚಾರಧಾರೆಯ ರೈತರಾಗಿರುವಂತಹ ರಮೇಶ್ ಮಂಜುನಾಥ್ ಬಡ್ರಿಯವರ ತೋಟದೊಳಗೆ ಇದ್ದೀವಿ. ಬಡ್ರಿಯವರು ಸುಮಾರು ವರ್ಷಗಳಿಂದ ದ್ರಾಕ್ಷಿಯನ್ನು ಬೆಳೀತಾ ಇದ್ದಾರೆ, ಬಾಳೆಯನ್ನು ಬೆಳೀತಾ ಇದ್ದಾರೆ, ಆಮೇಲೆ ಕಬ್ಬನ್ನು ಬೆಳೀತಾ ಇದ್ದಾರೆ. ಅದರ ಜೊತೆಗೆ ಅನೇಕ ಬೆಳೆಗಳನ್ನು ಅವರು ಕೃಷಿ ಮಾಡ್ತಾ ಇದ್ದಾರೆ. ಅವರ ಅನುಭವಗಳು ನಮಗೆ ಮಾರ್ಗದರ್ಶನ ನೀಡಬಹುದಾಗಿದೆ. ವಿಶೇಷವಾಗಿ ನಮ್ಮ ಯುವ ರೈತರಿಗೆ ಅವರು ಅನೇಕ ಸಲಹೆ ಸೂಚನೆಗಳನ್ನು ತಮ್ಮ ಅನುಭವದ ಮೂಲಕ ಕೊಡಬಹುದಾಗಿದೆ. ರಮೇಶ್ ಅವರೇ, ತಮಗೆ ನಮಸ್ಕಾರ ಮತ್ತು ಸ್ವಾಗತ. ನಮಸ್ಕಾರ. ತಾವು ಈ ಕೃಷಿ ಕ್ಷೇತ್ರಕ್ಕೆ ಹೆಂಗ್ ಬಂದ್ರಿ? ಮೊದಲ ಏನ್ ಮಾಡ್ತಾ ಇದ್ರಿ? ಸರ್, ನಾನು ಆಕ್ಚುಲಿ ಡಿ ಫಾರ್ಮಸಿ ಸ್ಟೂಡೆಂಟು. ಡಿ ಫಾರ್ಮಸಿ 96 ಮುಗಿಸಿದೆ. ಮುಗಿಸಿದ ತಕ್ಷಣ ಹಂಗ ಅಗ್ರಿಕಲ್ಚರ್ ಏನು ಅಷ್ಟೊಂದು ಇಲ್ಲಿ ನಮ್ಮ ಏರಿಯಾದಾಗ ಅವಾಗ ಯಶಸ್ವಿ ಇದ್ದಿದ್ದಿಲ್ಲ, ಯಾಕಂದ್ರೆ ನೀರಿನ ತೊಂದರೆ ಬಾಳಿತ್ತು. ನಾನು ಜಮಖಂಡಿಯಲ್ಲಿ ಒಂದು ಔಷಧ ಅಂಗಡಿ ಮಾಡ್ಬೇಕಂತೇಳಿ ಜಮಖಂಡಿ ಒಳಗೆ ಹೋಗಿ ಒಂದು ಔಷಧ ಅಂಗಡಿ ಮಾಡಿದೆ, ಫಾರ್ಮಾ ಮಾಡಿದೆ. ಫಾರ್ಮಾನು 2005 ನಮ್ಮ ತಂದೆಯವರು ತೀರ್ಕೊಂಡ್ರು. ತೀರ್ಕೊಂಡ ತಕ್ಷಣ ನಾ ಇಲ್ಲಿ ಮನೆ ಹಿರಿ ಮಗ ನಾನೇ ಇದ್ದ ಸಲುವಾಗಿ ಮನೆಯಾರು ನಮ್ಮ ರಿಲೇಟಿವ್ಸ್ ಎಲ್ಲ ಸಂಬಂಧಿಕರು ಏನಂದ್ರು ಬೇಡ ನೀನು ದೊಡ್ಡ ಒಕ್ಕಲ್ತನ ಐತಿ ನೀನು ಬಿಟ್ಟೆಲ್ಲ ಹೋದೆ ತಂದ್ರೆ ಇಲ್ಲಿಂದಿದ್ದವ್ರಿಗೆ ಅಷ್ಟೊಂದು ಸರಿಯಾಗೋದಿಲ್ಲ ಬೇಡ ಅಂತೇಳಿ ಅಂಗಡಿ ಕ್ಲೋಸ್ ಮಾಡಿ ವಾಪಸ್ ಬಂದೆ. ಅದೇ ಟೈಮ್ದಲ್ಲಿ ನಾನು ಸ್ವಲ್ಪ ರಾಜಕೀಯ ಹುಚ್ಚು ಇತ್ತು ನನಗೆ. 2005 ನಾನು ತಾಲೂಕ್ ಪಂಚಾಯತಿ ಎಲೆಕ್ಷನ್ ನಿಂತುಕೊಂಡೆ, ಆರಿಸಿ ಬಂದೆ. 2010 ತಾಲೂಕ್ ಪಂಚಾಯತಿ ಸದಸ್ಯಾಗಿ ಜನರ ಸೇವೆ ಮಾಡಿದೆ. 2010 ನಂತರ ಪೂರ್ಣ ಪ್ರಮಾಣದಾಗ ಅಗ್ರಿಕಲ್ಚರ್ ಕಡೆ ನನ್ನ ಒಲವು ತೋರಿಸಿಕೊಂಡೆ. ಆದರೆ ಈ ಭಾಗದಲ್ಲಿ ನೀರಾವರಿ ಬಹಳ ಕಡಿಮೆ ಇದ್ದ ಸಂಬಂಧ, ನಾವು ಬೋರ್ಗಳು ಮಳೆಗಾಲದಾಗ ಇರ್ತಿದ್ದು ಬ್ಯಾಸಿಗೊಳಗೆ ಬಂದಾಕಿದ್ದು, ಹಿಂಗಾಗಿ ನಾವು ಹಾಕಿದ ಬೆಳೆ ನಮ್ಮ ಕೈಗೆ ಪೂರ್ಣ ಪ್ರಮಾಣ ಬರ್ತತೆ ಅನ್ನುವಂತ ವಿಶ್ವಾಸ ಇದ್ದಿದ್ದಿಲ್ಲ. ಹಿಂಗಾಗಿ 2010 ನಮ್ದು ಸಣ್ಣಂಗೆ ಸ್ವಲ್ಪ ಸಾಲ ಮಾಡೋದು, ಬ್ಯಾಂಕ್ನಾಗಿನ ಹೊಳೆ ಲೋನ್ ಕಟ್ಟಕ್ಕಾಗಿರಲಿಲ್ಲ, ಆ ರೀತಿ ಜೀವನ ಮಾಡ್ಕೋಂತ ಬರಾಕತ್ತಿದ್ದೀವಿ ನಾವು. ಏನು 2013 2018 ಎಂ ಬಿ ಪಾಟೀಲ್ ರೀ ಏನು ಕರ್ನಾಟಕ ರಾಜ್ಯದ ನೀರಾವರಿ ಸಚಿವರಾದಾಗ ಈ ಎಸ್ಪೆಷಲಿ ಬಿಜಾಪುರ ಜಿಲ್ಲೆಗೆ ಏನೊಂದು ನೀರಾವರಿ ಒದಗಿಸಿಕೊಟ್ರಲ್ಲ, ಆ ಯೋಜನೆಯೊಳಗೆ ನಮ್ಮ ಹಳ್ಳಿನೂ ಸೇರಿಕೊಂಡು ನಮಗೆ ನೀರಿನ ಅನುಕೂಲ ಜಾಸ್ತಿ ಆದ ತಕ್ಷಣ ಈ 2 ನಮ್ಮ ಒಕ್ಕಲ್ತನ ಅಂತರೂ ಚಲೋ ಆಗ್ಯದ. ಮತ್ತೆ ನಮ್ಮ ಇಚ್ಛಾನೂ ಬಹಳ, ಈಗ ನಮಗೆ ಯಾವ್ದ್ರ ಬೇರೆ ಕಡೆ ಲಕ್ಷ ಇಲ್ಲ, ಈಗ ಏನಿದ್ರು ಒಕ್ಕಲ್ತನದ ಕಡೆನ ಲಕ್ಷ ಅದ. ಈಗ ನಾವು ಯಶಸ್ವಿ ಒಕ್ಕಲಿಗರ ಆಗಕ್ ನಮ್ಗೆ ಸಾಧ್ಯತೆ ಅನ್ನೋದು ತಿಳ್ಕೊಂಡು ಈಗ ನಾವು ಒಕ್ಕಲ್ತನ ಕಡೆನೆ ಜಾಸ್ತಿ ಲಕ್ಷ ಕೊಟ್ಟೆನ್ರಿ. ಒಕ್ಕಲ್ತನಕ್ಕ ಬರೋದಕ್ಕಿಂತ ಮೊದಲು ತಮಗ ಅನುಭವ ಇತ್ತ ಈ ಕ್ಷೇತ್ರದ್ದು? ಆಯ್ತು, ನಮ್ದು ಒಕ್ಕಲ್ತನ ಮನೆ ಇರೋದ್ರಿಂದ ರೀ, ನಾವು ಸ್ವಲ್ಪ ಮಟ್ಟಿಗೆ ಬ್ರದರ್ಗಳದು ಮಾಡ್ಕೊತ ಹೋಗ್ತಿದ್ರು. ನಾವು ಸ್ವಲ್ಪ ಹೊರಗೆ ರಾಜಕೀಯ ಮಾಡೋದು, ಬೇರೆ ಬೇರೆ ಏನ್ರ ಉದ್ಯೋಗ ಮಾಡ್ಬೇಕಂತ ವಿಚಾರ ಮಾಡೋದು ಇದನ್ನ ಮಾಡ್ಕೊತ ಇದ್ದೇವ್ರಿ. ಅಂದ್ರೆ ಒಕ್ಕಲ್ತನ ಇಲ್ಲಿ ನಾವು ಇಲ್ಲಿ ಇದ್ರೆ ಒಕ್ಕಲ್ತನದೊಳಗೆ ನಾವು ಡೆವಲಪ್ ಆಗಂಗಿಲ್ಲ ಅನ್ನೋದೊಂದು ವಿಚಾರಲೇನ. ನಾನು ತಿಕ್ಕೊಟ್ಟಾಕೊಂದು ಮೋಟರ್ ಅಂಗಡಿ ಮಾಡಿದಾರೆ, ಆಮೇಲೆ ಬಬಲೇಶ್ವರಕ್ಕೊಂದು ಪೇಂಟ್ ಅಂಗಡಿ ಮಾಡಿದೆ. ಇಲ್ಲಿ ಒಕ್ಕಲ್ತನ ಯಶಸ್ವಿಯಾಗಂಗಿಲ್ಲ, ಇಲ್ಲಿ ನಾವು ಆರ್ಥಿಕವಾಗಿ ಸದೃಢ ಆಗಂಗಿಲ್ಲ ಅನ್ನುವಂತ ವಿಚಾರ ಇಟ್ಟುಕೊಂಡು ನಾ ಬೇರೆ ಬೇರೆ ಬಿಸಿನೆಸ್ ಕಡೆ ಹೋದೆ, ಮನೆಯನ್ನ ಹುಡುಗರನ್ನ ಹಚ್ಚಿಸಿ. ಈಗೇನು 2 ನೀರಾವರಿ ಆದದ್ದು ನೋಡಿ ನನಗ ಏನ ಅನ್ಸಕತ್ತೈತಿ, ಯಾಕಾರ ಅವ್ರಿಗೆ ಬಿಸಿನೆಸ್ ಕೊಟ್ಟಿವಿ, ಇಲ್ಲೇ ಒಕ್ಕಲ್ತನದೊಳಗ ನಾವು ಇನ್ನೂ ಸಾಕಷ್ಟು ಸುಧಾರಣೆ ಆಗಕ್ ಸಾಧ್ಯ ಐತಿಲ್ಲ ಅಂತ ಈಗ ಅನ್ಸಕತ್ತೈತಿ. ಈಗ ತಾವು ದ್ರಾಕ್ಷಿ ಬೆಳೀತಾ ಇದ್ದೀರಿ, ಕಬ್ಬು ಬೆಳೀತಾ ಇದ್ದೀರಿ, ಆಮೇಲೆ ಮನುಕ ಕೂಡ ಮಾಡ್ತಾ ಇದ್ದೀರಿ, ಬೇರೆ ಬೇರೆ ಬೆಳೆಗಳು ಕೂಡ ತಮ್ಮ ತೋಟದೊಳಗ ಇದ್ದಾವ. ಈ ಬೆಳೆಗಳನ್ನು ಬೆಳಿಬೇಕು ಅಂತಂದ್ರ ತಾಂತ್ರಿಕ ಜ್ಞಾನ ಮತ್ತೆ ದಿನಾದಿನ ಏನು ಬದಲಾವಣೆ ಆಗ್ತಾ ಇದೆ ತಂತ್ರಜ್ಞಾನ, ಅದನ್ನು ಕೂಡ ನಾವು ನಮ್ಮ ಹೊಲದೊಳಗ ಅದನ್ನು ತಗೊಂಡು ಬಂದ್ರೆ ನಮ್ಮ ಇಳುವರಿ ಕೂಡ ಹೆಚ್ಚಾಗಬಹುದು, ಮತ್ತೆ ನಾವು ಏನು ಅದ್ರ ಮೇಲೆ ಖರ್ಚು ಮಾಡ್ತಾ ಇದ್ದೀವಿ ಆ ಖರ್ಚನ್ನು ಕೂಡ ಕಡಿಮೆ ಮಾಡಿ ನಮ್ಮ ಆದಾಯವನ್ನು ಹೆಚ್ಚು ಮಾಡಿಕೊಳ್ಳುವಂತಹ ಒಂದು ಸಾಧ್ಯತೆಗಳು ಇರ್ತಾವ. ಈ ಒಂದು ನಿಟ್ಟಿನೊಳಗ ತಾವು ಯಾವ ರೀತಿಯಾದಂತಹ ಪ್ರಯತ್ನ ಮಾಡಿರಿ ಅಂತ ಹೇಳಬಹುದು? ಈಗ ನೀವು ಕೇಳಿದ್ದು ಬಹಳ ವಿಶೇಷವಾದಂತದ್ದು ಮತ್ತು ಉತ್ತಮವಾದಂತಹ ಪ್ರಶ್ನೆ ಸರ್. ಅದು ನಾವು ಈಗಿನ ಕಾಲದಾಗೂ ಹಿಂದಿನ ಕಾಲದ ಒಕ್ಕಲ್ತನ ಮಾಡ್ತೀವಿ ಅಂತಂದ್ರೆ ನಾವು ಯಶಸ್ವಿ ರೈತರು ಅನಿಸ್ಕೊಳಕ್ ಸಾಧ್ಯ ಇಲ್ಲ, ಆರ್ಥಿಕವಾಗಿ ಅನುಕೂಲ ಆಗಕ್ ಸಾಧ್ಯನೇ ಇಲ್ಲ. ಈಗ ನಾವು ಮೊದಲು ನಾವು ಸಣ್ಣವರಿದ್ದಾಗ ನೋಡ್ತಿದ್ದೀವಿ, ಕಬ್ಬುಗಳನ್ನ 2 ಫೂಟ 2.5 ಫೂಟಿನ ಸಾಲು ಕೊರದ ಕಬ್ಬು ಹಸ್ತಿದ್ರು. 1 ಎಕರೆ ಕಬ್ಬು ಹಚ್ಚಾಕ 4-5 ಟನ್ ಕಬ್ಬಿನ ಬೀಜ ಬಳಸ್ತಿದ್ರು. ಇವತ್ತಿನ ತಾಂತ್ರಿಕತೆ ಎಷ್ಟು ಮುಂದುವರೆದೈತಿ ಪಾತಂದ್ರೆ ಇವತ್ತು ಮಿನಿಮಮ್ ಅಂದ್ರೆ 5, 6, 7, 8 ಹಿಂಗ ಇಷ್ಟು ಫೂಟ್ ಗ್ಯಾಪ್ ಸಾಲ ಕಬ್ಬು ಹಚ್ತಾರ. ಬಹಳ ಅಂದ್ರೆ 1 ಟನ್ ಕಬ್ಬಿನ ಬೀಜ ಬಳಸಿಕೊಂಡು 1 ಎಕರೆ ಕಬ್ಬು ನಾಟಿ ಮಾಡ್ತಾರ. ಆಮೇಲಂತ ಡ್ರಿಪ್, ನಾವು ನೀರನ್ನು ಅತಿ ಕಡಿಮೆ ಸದ್ಬಳಕೆ ಮಾಡಿಕೊಂಡು ಅತಿ ಕಡಿಮೆ ನೀರಿನೊಳಗೆ ಹೆಚ್ಚಿನ ಇಳುವರಿ ಪಡೆಯುವಂತಹ ಒಂದು ತಾಂತ್ರಿಕತೆ ಡ್ರಿಪ್ ಬಳಸ್ಕೊಂಡ್ರೆ ಸಾಧ್ಯ ಐತಿ. ಆಮೇಲಂತ ನಾವು ಈಗ ಏನು ಭೂಮಿಗೆ ಹಾಕ್ತಿವಲ್ಲ ಗೊಬ್ಬರನ, ಭೂಮಿಗೆ ಹೆಸರು ಏನು ಹಾಕ್ತಿವಲ್ಲ, ಈ DAP ಇರಬಹುದು, ಪೊಟ್ಯಾಶ್ ಇರಬಹುದು, ಯೂರಿಯಾ ಇರಬಹುದು, ಇದು ಭೂಮಿಗೆ ಹಾಕಿದ ನಂತರ ಭೂಮಿ ಬೆಳಿಗ್ಗೆ ತಲುಪುದು ಸ್ವಲ್ಪ ಮಟ್ಟಿಗೆ ಬೆಳಿಗ್ಗೆ ಸಿಗುವುದು, ಒಟ್ಟು ಎಲ್ಲ ವೇಸ್ಟ್ ಆಗಿ ಹೋಗ್ತೈತಿ. ಅದ ನಾವು ಡ್ರಿಪ್ ಅಳವಡಿಸಿಕೊಂಡೆ ಅಂದ್ರೆ ಈ ಐಸೋಲ್ ಮುಖಾಂತರ ಏನು ಇವಾಗ ಕರಗಿಸಿ ನೀರಿನೊಳಗೆ ಕರಗಿಸಿ ಏನು ಗೊಬ್ಬರ ಬಿಡ್ತೀವಲ್ಲ ಅದ್ರ ಮುಖಾಂತರ ಬಿಟ್ಟೇವಂದ್ರೆ ನಾವು 50-above ನಾವು ಬೆಳಿ ತಗೋತತ್ತಿ. ಹಿಂಗಾಗಿ ನಾವು ಅಲ್ಲಿ ಗೊಬ್ಬರನೂ ಸೇವ್ ಮಾಡಬಹುದು, ನೀರಿನ ಸದ್ಬಳಕೆ ಆಗಬಹುದು. ಇದೊಂದು ಕಬ್ಬಿನ ವಿಷಯದಲ್ಲಿ. ಈಗ ದ್ರಾಕ್ಷಿ ವಿಷಯದಲ್ಲಿ ಕೂಡ ಸಾಕಷ್ಟು ತಂತ್ರಜ್ಞಾನ ಮುಂದುವರೆದಿದೆ. ನಾನು ಹೋದ ಒಂದು 2 ಪುನಾದೊಳಗೆ ನಡೆದಿರುವಂತಹ ಒಂದು ಕೃಷಿ ಮೇಳಕ್ಕೆ ಹೋದಾಗ ಅಲ್ಲಿ ಒಂದು ಫಸಲ್ ಅಧ್ಯಕ್ಷದೊಂದು ನಮ್ಮ ಕರ್ನಾಟಕದ ಬೆಂಗಳೂರದೇ ಅದೊಂದು, ಅದು ಎಷ್ಟು ಉಪಯೋಗ ಆಗ್ತದೆ ಇನ್ಸ್ಟ್ರೂಮೆಂಟ್ ಆಗ್ತದಂದ್ರೆ ನಿಮಗೆ ಅದು ನಾವು ಈ ಕೂಡ್ಸಾಕ ನಮ್ಮ ಮನೆಯೊಂದು ಅವರ ಆ್ಯಪಿಗೆ ಅವರು ಒಂದು ನಂಬರ್ ಕೊಟ್ಟಿದ್ರು ನನಗೆ, ಆ ನಂಬರ್ ಮಿಸ್ ಕಾಲ್ ಮಾಡಿದ್ರೆ ನಮ್ಮ ಕಂಪನಿ ಅವರು ನಿಮಗೆ ಬಂದು ನಿಮ್ದೆಲ್ಲ ತಿಳುವಳಿಕೆ ಕೊಟ್ಟೋಕಾರ ಆತದ. ಸರ್ ಅದೇನೈತಿ ಫಸಲ್ ಅಂತಂದ್ರೆ ಅದೊಂದು ಇನ್ಸ್ಟ್ರೂಮೆಂಟ್ ಬರ್ತೈತಿ. ನಾವು ದ್ರಾಕ್ಷಿ ತೋಟದೊಳಗೆ ನಮ್ಮ ಮಧ್ಯದಲ್ಲಿ ಕೂಡಿಸ್ಬೇಕು ಅದನ್ನ. ನನಗೆ ಸ್ವಲ್ಪ ಮಟ್ಟಿಗೆ ಮಾಹಿತಿ ಐತೆ ಅಷ್ಟೇ. ಇದೀಗ ಅದನ್ನ ಕೂಡಿಸಿದ್ರೆ ಅವರು ಒಂದು 2 ಇದು ಕೊಡ್ತಾರೆ, ಅದನ್ನ ಭೂಮಿ ಒಳಗೆ ಇಷ್ಟು ಒಂದು ಪೂಟಿಗೆ ಗುಮ್ಮಿಗೆ ಒಂದು ಹಾಕ್ತಾರ, ಒಂದು 7-8 ಇಂಚಿಗೆ ಅಥವಾ 6 ಇಂಚಿಗೆ ಒಂದು ಕಡ್ಡಿ ಹಾಕಿರ್ತಾರೆ, ಅವು ತುರುಕಿರ್ತಾರೆ ಅವ್ರು. ನಾವು ಅದ್ ಏನ್ ಗುರುತ ಮಾಡಿಸಿಕೊಡ್ತೈತೆ ಅಂದ್ರೆ ನಿಮ್ಗೆ ಭೂಮಿಗೆ ನೀರಿನ ತೇವಾಂಶ ಎಷ್ಟು ಮಟ್ಟಿಗೆ ಐತಿ ಅಂದ್ರೆ ಅಲ್ಲಿ ಒಂದು ಇಂಡಿಕೇಟರ್ಗಳು ಇರ್ತಾವ್ರಿ. ಅವ ಅದ ಯಾವ ಇಂಡಿಕೇಟರ್ ಹತ್ತಿದ್ರೆ ನೀರು ಸಫಿಸಿಯಂಟ್ ಐತಿ, ಭೂಮಿಗೆ ತೇವಾಂಶ ಸಫಿಸಿಯಂಟ್ ಐತಿ ಅನ್ನುವಂತ ಇಂಡಿಕೇಟರ್ ಲೈಟ್ ತೋರಿಸಿದಾಗ ನಾವು ಅಲ್ಲಿ ನೀರು ಬಿಡುವ ಅವಶ್ಯಕತೆ ಬೀಳೋದಿಲ್ಲ. ಹೌದಾ? ಆಮೇಲೆ ಅಂತ ಮತ್ತೊಂದು ಇಂಡಿಕೇಟರ್ ಇಟ್ಟಿದಾಗ ನಾವು ಇಷ್ಟೇ ನೀರು ಕೊಡಬೇಕು, ಆ ನೀರು ಕೊಡಕ್ ಒಂದು ಹಾಫ್ ಆನ್ ಅವರ್ ಕೊಡ್ತಿರ್ತೀವಿ ಅಷ್ಟಾಗ ಅದಕ್ಕೆ ತೇವಾಂಶ ಸಫಿಶಿಯಂಟ್ ಆಗ್ತಿವಿ, ಆ ಇಂಡಿಕೇಟರ್ ಐತಿ ಬಿಡ್ತೀವಿ, ನಾವು ಅಷ್ಟಕ್ಕೆ ಬಂದ್ ಮಾಡಬಹುದು. ಇಂಥವೆಲ್ಲ ತಂತ್ರಜ್ಞಾನ ನಾವು ಬಳಸಿಕೊಳ್ಳದೆ ಹೋದ್ರೆ ನಾವು ಮನುಷ್ಯಗೆ ಬಂದಾಗ ನೀರು ಕೊಡ್ತೀವಿ, ತಾಸು ಕೊಟ್ಟಿವಿ, 2 ತಾಸು ಕೊಡ್ತೀವಿ, 4 ತಾಸು ಕೊಡ್ತೀವಿ, ಒಂದು ನೀರು ಹಾಳಾಗ್ತತಿ ಒಣ್ಣೆದ್ದು. ಎರಡನೇದ್ದು ಅತಿಯಾದಂತ ನೀರಿನ ಬಳಕೆಯಿಂದ ರೂಟ್ ಎಲ್ಲ ಬ್ಲಾಕ್ ಆಗಿಬಿಡ್ತಾವ್ ನಮ್ದು, ಬೇರೆ ಏನೈತಿ, ಬೇರ್ ಕೊಳೆದಿರ್ಬೋದು, ಬೇರ್ ಬ್ಲಾಕ್ ಆಗ್ಬೋದು, ಅವಾಗ ಭೂಮಿ ಒಳಗಿರುವಂತ ಖನಿಜಾಂಶಗಳನ್ನ ಗೊಬ್ಬರ ಅಂಶಗಳನ್ನ ಬೆಳಿಗ್ಗೆ ತೊಗೊಳಕ್ ಆಗೋದಿಲ್ಲ. ರೂಟ್ ಕಡಿಮೆ ಆತಂದಾಗ ಆಟೋಮೆಟಿಕ್ಲಿ ಮ್ಯಾಲ ಕ್ರಾಪ್ ಏನ ಇಳುವರಿ ಕಡಿಮೆ ಆಗೇ ಬಿಡ್ತೈತೆ, ಅದ ಕುಂಠಿತಾಗೇ ಬಿಡ್ತೈತೆ. ಅದ ಇಂಥವೆಲ್ಲ ತಂತ್ರಜ್ಞಾನಗಳನ್ನ ಬಳಸಿಕೊಂಡಾಗ ಮಾತ್ರ ನಾವು ಈಗಿನ ಕಾಲದಲ್ಲಿ ಈಗಿನ ಜನರೇಷನ್ಕ ಹೆಚ್ಚು ಇಳುವರಿನೂ ಪಡಿಬಹುದು, ಹೆಚ್ಚು ಆರ್ಥಿಕವಾಗಿ ಅನುಕೂಲನೂ ಆಗಕ್ ಸಾಧ್ಯ ಐತಿ. ಇದು ನನ್ನ ವಿಚಾರ. ಆನಂತರ ಬಾಳಿ ಒಳಗೆ ಬಂದ್ರೆ, ಬಾಳಿ ನಾವು ಇಲ್ಲೇ ಬೆಳೆದ್ ಇಲ್ಲೇ ಮಾಡ್ತೀವಿ ಅಂತಂದ್ರೆ ನಾವು ಈಗ ನೀವು ಈಗ 2-3 ವರ್ಷದಾಗ ನೋಡಾಕ್ತಿವಿ ರೇಟ್, 2 ರೂಪಾಯಿ 3 ರೂಪಾಯಿ ಬಿಟ್ಟರೆ ಮುಂದಕ್ಕೆ ಹೋಗಾಕ್ ತಯಾರಿಲ್ಲ ರೇಟ್. ನಾನು ಹೋದ ಸರ 6,000 ಬಡ್ಡಿ ಬಾಳೆ ಹೆಚ್ಚಿದ್ದೆ, ನಾನು 6,000 ಬಡ್ಡಿ ಬಾಳೆ ಹೆಚ್ಚಿದ್ರೆ ನಾನು ಎಕ್ಸ್ಪೋರ್ಟ್ ಮಾಡಿದೆ ಫಸ್ಟ್. ನನಗೆ ಆಕ್ಚುಲಿ ದೇಸಾಯಿ ಕಂಪನಿ ಕೋಲ್ಹಾಪುರದವರು ನನಗೆ ಅಗ್ರಿಮೆಂಟ್ ಮಾಡಿಕೊಂಡು ಒಪ್ಪಿಕೊಂಡಿದ್ರು, ಅನಿವಾರ್ಯ ಕಾರಣದಿಂದ ಲಾಸ್ಟ್ ಮೂಮೆಂಟ್ಗೆ ಅವರು ಬರಲಿಲ್ಲ. ಆದ್ರೆ ಅದೇ ಕಂಪನಿಯೊಳಗೆ ಕೆಲಸ ಮಾಡೋ ಕೆಲವೊಂದು ಜನ ಅವರು ಬಂದು ಎಕ್ಸ್ಪೋರ್ಟ್ಸ್ ಏನಿರ್ತಾರಲ್ಲ ಅವ್ರು ಬೇರೆದವರು, ಉಮೇಶ್ ಪಾಟೀಲ್ ಅತ್ತೆಂದು ಅವ್ರು ಬಂದು ಚಾಂದ್ ಪ್ರೂಟ್ಸ್ ಕಂಪನಿ ಅಧ್ಯಕ್ಷ ನನ್ನ ಮತ್ತೊಂದು ಕಂಪನಿ ಹಿಡ್ಕೊಂಡ್ ಬಂದು ನಾನು ಬಾಳಿ ಎಕ್ಸ್ಪೋರ್ಟ್ ಮಾಡಿಸಿದ್ರು. ಅವರು ಒಂದಿವೆಲ್ಲ 2 ರೂಪಾಯಿ 3 ರೂಪಾಯಿ ಮಾರ್ಲಾರ್ದಾಗ 9.5 ಹಂಗ ನನ್ನ ಬಾಳಿ ಎಕ್ಸ್ಪೋರ್ಟ್ ಆಯ್ತು. ಇದೆಲ್ಲ ಯಾಕಂತಂದ್ರೆ ನಾವು ಮಾರ್ಕೆಟಿಂಗ್ ಬೆಳೆಯೋದು ಎಷ್ಟು ಮುಖ್ಯ ಇಲ್ಲ, ಮಾರ್ಕೆಟಿಂಗ್ ದಾಗ ನಾವು ಹೊಸ ಹೊಸ ಪದ್ಧತಿಗಳನ್ನ ಹುಡುಕಾಡಬೇಕು, ಹೊಸ ಹೊಸ ರೀತಿಯೊಳಗೆ ನಾವು ಪ್ರಯತ್ನ ಮಾಡಬೇಕು. ಮಾಡಿದಾಗ ಮತ್ತೆ ಎಕ್ಸ್ಪೋರ್ಟ್ ಬಾಳಿಗೆ ನಾರ್ಮಲ್ ಬಾಳಿಗೆ ಬಾಳ ಫರ್ಕ್ ಆಗ್ತದ್ರಿ. ನಾವು ತಂತ್ರಜ್ಞಾನ ಬಳಸಿದಾಗ ಎಕ್ಸ್ಪೋರ್ಟ್ ಆಗ್ತೈತೆ ಅದು. ಈಗ ನಾರ್ಮಲ್ ಆಗಿ ಬೆಳೆದ್ರೆ ನಾವು ಅದ್ರ ಮೇಲೆ ತ್ರಿಪ್ಸ ಅದು ಇದು ಆಗ್ಲಾರ್ದಂಗ, ಕಾಯಿ ಕಚ್ಚು ಬೀಳಾರ್ದಂಗ, ಮತ್ತ ಮನುಷ್ಯಗೆ ಬಂದಂಗೆ ಯಾವುದು ನಾವು ಕೆಮಿಕಲ್ಸ್ ಬಳಸಲಾರ್ದ ಮಾಡಿದ ಮಾತ್ರ ಎಕ್ಸ್ಪೋರ್ಟ್ ಆಗ್ತೈತಿ. ಹಂಗೆಲ್ಲ ನಾವು ಹೊಸ ತಂತ್ರಜ್ಞಾನಗಳು ಬಳಸಿಕೊಂಡಾಗ ಬೇರೆ ಕಡೆ ಎಕ್ಸ್ಪೋರ್ಟು ಆಗ್ತೈತಿ. ಹಣ್ಣಿಂದಾಗಲಿ ಅಥವಾ ಮಾಲಿಂದ ಏನ ನಾವು ಫಸಲು ಬರತ್ತಲ್ಲ ಅದರ ಗುಣಮಟ್ಟ ಚೆನ್ನಾಗಿದ್ದಾಗ ಯಾರು ಬೇಕಾದ್ರೂ ಹೆಚ್ಚಿನ ರೇಟಿಗೆ ಖರೀದಿ ಮಾಡ್ತಾರ. ಅದಕ್ಕೆ ನಾವು ಈಗಿನ ಕಾಲಮಾನಗಳಲ್ಲಿ ಹೊಸ ಹೊಸ ತಂತ್ರಜ್ಞಾನಗಳನ್ನ ಬಳಸಿಕೊಳ್ಳೋದು ಅಷ್ಟೇ ಸೂಕ್ತ ಐತೆ ಅಂತ ನನಗೆ ಅನಿಸುತ್ತೆ. ಈಗ ನಾವು ವಿಜಾಪುರ ಜಿಲ್ಲೆಯನ್ನ ನೋಡ್ತಾ ಇದೀವಿ, ಅನೇಕ ವರ್ಷಗಳಿಂದ ಇಲ್ಲಿ ದ್ರಾಕ್ಷಿಯನ್ನ ಬೆಳೀತಾ ಇದ್ದೀವಿ ಮತ್ತು ಮನುಕ ಮಾಡಿ ಅದನ್ನ ಮಾರಾಟ ಮಾಡುವಂತಹ ವ್ಯವಸ್ಥೆ ಕೂಡ ನೋಡ್ತಾ ಇದೀವಿ. ಈ ಒಂದು ದ್ರಾಕ್ಷಿ ಕೃಷಿ ಒಳಗ ಮತ್ತ ಮನುಕ ಮಾಡುವಂತಹ ವಿಧಾನದೊಳಗ ಏನಾದರೂ ಬದಲಾವಣೆಗಳಾಗ್ಯಾವಂತೀರಿ ಇತ್ತೀಚಿನ ದಿವಸದೊಳಗ? ಆಗಿದವು ಸರ್. ದ್ರಾಕ್ಷಿ ಒಳಗ ನಮಗಿಂತನು ಸ್ವಲ್ಪ ತಿಕೋಟ ಭಾಗ ನಮಗಿಂತನು ಅಲ್ಲಿ ರೈತರು, ಮತ್ತ ಈ ನಮ್ ಭಾಗದಲ್ಲಿ ಅಂದ್ರೆ ಈ ಚಿಕ್ಕಲಿಗಿ ಕ್ರಾಸ್ ಸುತ್ತಮುತ್ತ ಕೆಲವೊಂದು ಹಳ್ಳಿಗಳು ಬರ್ತಾವ, ಅವರೆಲ್ಲ ನಮಗಿಂತನು ಬಹಳ ಮುಂದುವರೆದಂತವ್ರು. ಮತ್ತ ಇನ್ನೊಂದೇನಂತಂದ್ರೆ ಯಾವುದೇ ರೈತ ಪೂರ್ಣ ಪ್ರಮಾಣದೊಳಗ ಯಾವುದೇ ಕ್ರಾಪ್ ವಿಷಯ ಇರಬಹುದು, ಯಾವುದೇ ವಿಷಯ ಪೂರ್ಣ ಪ್ರಮಾಣದಾಗ ತನ್ನ ಮನಸ್ಸನ್ನು ಇನ್ವೆಸ್ಟ್ಮೆಂಟ್ ಮಾಡಿದಾಗ ಟೈಮ್ ಸ್ಪೆಂಡ್ ಮಾಡಿದಾಗ ಹೊಸ ಹೊಸ ಮಾಹಿತಿಗಳು ಸಿಗ್ತಾವ. ಈಗ ಕಬ್ಬು ಬೆಳೆಗಾರರು ನೋಡ್ರಿ ನೀವು, ಕಬ್ಬು ಬೆಳೆಗಾರರು ಎಲ್ಲೆಲ್ಲಿ ಬೇರೆ ಬೇರೆ ರೀತಿಯಿಂದ ಕಬ್ಬು ಬೆಳೀತಾರ, ಯಾರ್ಯಾರು ಹೆಚ್ಚಿನ. ನಾನೇ ಕಬ್ಬಿನ ವಿಷಯದೊಳಗೆ ಇಂಟ್ರೆಸ್ಟ್ ತಗೊಂಡು ನಾನು ಧಾರವಾಡ ಮಟ್ಟನೂ ಹೋಗಿ ಬಂದೆ. ಪರ್ ಎಕರೆಗೆ 167 ಟನ್ ಕಬ್ಬು ಬೆಳೆದಂತ ಸಂಜೀವ್ ಮಾನಿ ಅವ್ರಿಗೆ ಭೇಟಿಯಾಗಿ ಬಂದೆ ನಾನು. ಹಂಗ ದ್ರಾಕ್ಷಿ ವಿಷಯದೊಳಗೆ ಒಂದ್ ಸ್ವಲ್ಪ ಚಿಕ್ಕ ಕ್ರಾಸ ತಿಕೋಟ ಭಾಗದಾಗ ಹೊಸ ಹೊಸ ಅನ್ವೇಷಣೆಗಳು ಎಲ್ಲಿ ನೀಡಿದ್ದವ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಮಹಾರಾಷ್ಟ್ರದ ಮಂದಿಂದ ಕಾಂಟ್ಯಾಕ್ಟ್ ಮಾಡ್ತಾರ ಅವ್ರ. ಈಗ ನನಗೆ ತಿಳಿದ ಮಟ್ಟಿಗೆ ನಾವೀಗ 12 ವರ್ಷದಾಗ ಮನುಕ್ ಮಾಡಾಕತ್ತಿಂದ ಹೊಸ ಹೊಸ ಫರಕ್ ಆಗಿದಾವ್ರಿ. ಈಗ ನನಗೆ ನಿನ್ನೆ ಒಬ್ರು ಹೇಳಿದ್ರು, ಈಗ ನಾವು ಮನುಕ್ ಮಾಡ್ಬೇಕಂದ್ರೆ ದ್ರಾಕ್ಷಿನ ತೋಟದಂದ ಕಟಿಂಗ್ ಮಾಡ್ಕೊಂಡು ಟ್ರೇದ ತುಂಬಕೊಂಡ್ಬಂದು ಇಲ್ಲಿ ಒಂದು ಔಷಧ ಇದ್ರೊಳಗೆ ಎದ್ದು ಬಿಟ್ಟು ನಾವು ರ್ಯಾಕ್ನೊಳಗೆ ಮನುಕ ಶೆಡ್ನೊಳಗೆ ಹಾಕ್ತಿರ್ತೀವಿ. ಈಗ ನನಗೆ ಮೊನ್ನೆ ಒಬ್ರು ಈಗ ಸ್ಟಾರ್ಟ್ ಮಾಡ್ಯಾರ ಚಿಕ್ಕ ಕ್ರಾಸ ತಿಕೋಟ ಸೈಡ್ದಾಗ ಹೆಂಗಂತಂದ್ರೆ ಈ ಅಷ್ಟ್ಯಾಕ್ ಲೇಬರ್ ವೇಸ್ಟ್ ಮಾಡ್ತೀರ ಅದಕ್ಕೆ ಏನ್ ಎದ್ದುದ ಅವಶ್ಯಕತೆ ಇಲ್ಲ ಔಷಧದೊಳಗೆ ತೋಡದಂದ ಕಾಯಿ ಕಟ್ ಮಾಡ್ಕೊಂಡ್ ಬಂದ್ ಹಂಗ ಜಾಳಗಿ ಒಳಗೆ ಹಾಕುದು ಅದಕ್ಕೆ ಔಷಧ ಸ್ಪ್ರೇ ಮಾಡಿಬಿಡುದು ಮ್ಯಾಲೆ ಅಂತ ಹೇಳ್ತಾರ. ಹಿಂಗೊಂದು ಹೊಸ ಹೊಸ ತಂತ್ರಜ್ಞಾನಗಳನ್ನ ಬಳಸಕತ್ತಾರೆ, ಅದು ಸಕ್ಸಸ್ಫುಲ್ ಆಗೈತೆ ಅಂತ ಹೇಳ್ತಾರೆ. ಮನುಕ್ ಮಾಡೋದ್ರಲ್ಲಿನೂ ಹೊಸ ಹೊಸ ವಿಚಾರಗಳನ್ನ ಮಾಡಕತ್ತಾರ. ನಮಗಿಂತನು ಸ್ವಲ್ಪ ಆ ಭಾಗದ ಜನ ಸ್ವಲ್ಪ ಹೆಚ್ಚಿನ ಪ್ರಯತ್ನವಾದಿಗಳಂತ ನಾನು ಹೇಳಕ್ ಇಚ್ಛಾ ಪಡ್ತೀನಿ. ಅವ್ರಿಗೆ ಹೆಚ್ಚಿನ ನಾಲೆಜು ಐತೆ ನಮಗಿಂತ ಜಾಸ್ತಿ ಒಳಗ. ನಾವು ಸುಮ್ ಅವ್ರನ್ನ ನೋಡಿ ಯಾವಾಗ ನಾವು ಒಂದೊಂದು ಸತ ಮಾಡಕತ್ತೀವಿ ದ್ರಾಕ್ಷಿ ವಿಷಯದಾಗ. ರಮೇಶ್ ಅವರೇ, ತಾವು ಜನನಾಯಕರಾಗಿದ್ದೀರಿ ಮತ್ತೆ ರಾಜಕೀಯದೊಳಗೂ ಕೂಡ ಇದ್ರಿ ಮತ್ತೆ ಜನರನ್ನ ಸಂಘಟಿಸುವಂತಹ ಒಂದು ಕಲೆ ಕೂಡ ತಮಗೆ ಗೊತ್ತಿದೆ. ಇದೇ ಒಂದು ಗುಣಧರ್ಮವನ್ನ ನಾವು ಬಳಸಿಕೊಂಡು ನಮ್ಮ ರೈತರಿಗೆ ಅನುಕೂಲ ಆಗಲಿ ಅನ್ನುವಂತಹ ಒಂದು ದೃಷ್ಟಿಯಿಂದ ರೈತರನ್ನ ಸಂಘಟನೆ ಮಾಡಿ ಈಗೇನು ರೈತರು ತಂತ್ರಜ್ಞಾನ ಪಡ್ಕೊಳ್ಬೇಕು, ಹೊಸ ತಂತ್ರಜ್ಞಾನ ಪಡ್ಕೊಳ್ಬೇಕು, ಆಮೇಲೆ ಹೆಚ್ಚಿನ ಇಳುವರಿಯನ್ನ ತಗೊಳ್ಬೇಕು, ಅದರ ಜೊತೆಗೆ ಮುಖ್ಯವಾಗಿ ಅಂತಂದ್ರೆ ಅವರಿಗೆ ಮಾರ್ಕೆಟ್ ರೇಟ್ ಅಥವಾ ಒಳ್ಳೆ ಮಾರ್ಕೆಟ್ ಸಿಗುವಂತಹ ಒಂದು ವ್ಯವಸ್ಥೆ ಆಗಬೇಕಾಗಿದೆ. ಇವತ್ತು ನಾವು ನೋಡ್ತೀವಿ ಮಾರ್ಕೆಟ್ ಮಾಡಬೇಕು ಅಂತಂದ್ರೆ ರೈತರು ಇಂಡಿಪೆಂಡೆಂಟ್ ಆಗಿಲ್ಲ, ಅವರು ಏನು ಬೆಳೀತಾರ ಅದರ ನಂತರ ಯಾರೋ ದಲ್ಲಾಳಿಗಳು ಬಂದು ಅದನ್ನ ಮಾರಾಟ ಮಾಡಿ ಅವ್ರಿಗಿಂತ ಹೆಚ್ಚಿನ ಬೆಲೆಯನ್ನ ತಗೊಂಡು ಅವರು ಶ್ರೀಮಂತರಾಗ್ತಾ ಇದ್ದಾರೆ. ನಮ್ಮ ರೈತರು ಎಲ್ಲಿರಬೇಕು ಅಲ್ಲೇ ಇರ್ತಾ ಇದ್ದಾರೆ. ಅದಕ್ಕೆ ರೈತರನ್ನೆಲ್ಲ ಸಂಘಟನೆ ಮಾಡಿಕೊಂಡು, ದ್ರಾಕ್ಷಿ ಬೆಳೆಗಾರರಿದ್ರೆ ದ್ರಾಕ್ಷಿ ಬೆಳೆಗಾರರು, ಕಬ್ಬು ಬೆಳೆಗಾರರಿದ್ರೆ ಕಬ್ಬು ಬೆಳೆಗಾರರು, ಹಿಂಗ ಒಂದೊಂದು ಪ್ರಾಡಕ್ಟ್ ಏನು ಬೆಳೀತಾ ಇದ್ದಾರೆ ಅಂಥ ರೈತರನ್ನ ಸಂಘಟನೆ ಮಾಡಿ ಆ ಪ್ರಾಡಕ್ಟ್ಗಳನ್ನ ಬ್ರ್ಯಾಂಡ್ ಮಾಡಿಕೊಂಡು ಅದಕ್ಕೆ ವ್ಯಾಲ್ಯೂ ಅಡಿಷನ್ ಮಾಡಿ, ಅಂದ್ರೆ ಅದರ ಮೌಲ್ಯವರ್ಧನೆ ಮಾಡಿ, ಸಂಸ್ಕರಣೆ ಮಾಡಿ ಅದನ್ನು ಮಾರಾಟ ಮಾಡುವಂತಹ ಒಂದು ವ್ಯವಸ್ಥೆ ಈ ಭಾಗದೊಳಗೆ ಮಾಡೋದಕ್ಕೆ ಸಾಧ್ಯ ಅದನ್ನ ಹೆಂಗ. ಈಗ ಉದಾಹರಣೆ ಹೇಳಬೇಕು ಅಂತಂದ್ರೆ, ಈಗ ದ್ರಾಕ್ಷಿಯನ್ನೇ ತಗೊಂಡ್ರೆ ಮನುಕೆಯನ್ನು ನಾವು ಮಾಡ್ತಾ ಇದೀವಿ, ಮನುಕವನ್ನೇ ನಮ್ಮ ರೈತರ ಒಂದು ಬ್ರ್ಯಾಂಡ್ ಆಗಿ ಮಾರಾಟ ಮಾಡಿದ್ರೆ, ಇಲ್ಲ ವಿಜಾಪುರ ದ್ರಾಕ್ಷಿ ಅದು, ಇದು ಎಲ್ಲಿ ಎಲ್ಲಿ ಬೇಕಾದಲ್ಲಿ ಮಾರಾಟ ಆಗುವಂತಹದ್ದು, ಬೇಕಾದಂಗೆ ಎಕ್ಸ್ಪೋರ್ಟ್ ಆಗ್ತದೆ ಮತ್ತು ಒಳ್ಳೆ ಬೆಲೆ ಬರ್ತದೆ ಅನ್ನುವಂತಹ ಒಂದು ದೃಷ್ಟಿ ಇಟ್ಕೊಂಡು ನೋಡಿದ್ರೆ ಒಳ್ಳೆ ಅವಕಾಶಗಳು ಇರಬಹುದು ಅಂತ ಅನಿಸ್ತದೆ. ಏನಂತಿರ್ತಾವ? ಐತಿ ಸರ್, ಅದು ನಾವೊಬ್ರು ಎಜುಕೇಟೆಡ್ ಆಗಿ ನಮಗೂ ಅಥವಾ ಕೆಲವೊಂದು ಇಚ್ಛಾ ಅದನ್ನ ಮಾಡ್ಬೇಕಂತೇಳಿ ಅಂದ ಈ ರೈತ ಉತ್ಪಾದಕರ ಸಂಘಗಳ ತೆಗೆದ ಸಂಘಗಳನ್ನು ಮಾಡಬೇಕು. ಈ ಭಾಗದ ರೈತರಿಗೆ ನಾವು ಎಲ್ಲ ರೈತರು ಸಂಘಟಿತರಾಗಿ ಒಂದು ಮಾರ್ಕೆಟಿಂಗ್ ಇರಬಹುದು, ಇವತ್ತು ರೈತ ಉತ್ಪಾದಕರ ಸಂಘಕ್ಕೆ ಎಷ್ಟೊಂದು ಅನುಕೂಲಗಳು ಅದಾವ ಅಂತೇಳಿ ನನಗೆ ಗೆಳೆಯರು ಕೆಲವೊಂದು ಜನ ಹೇಳಿದ್ದಾರೆ. ಈಗ ನಾವೇನು ಪೆಸ್ಟಿಸೈಡ್ಸ್ ಔಷಧ ದ್ರಾಕ್ಷಿಗೆ ಏನು ತರ್ತೀವಲ್ಲ, ಇದನ್ನ ನಾವು ರೈತ ಉತ್ಪಾದಕರ ಸಂಘದಿಂದ ನಾವೇನಾರ ಅರ್ಜಿ ಕೊಟ್ಟೇವು ಅಂದ್ರೆ ಎಷ್ಟು ಟ್ಯಾಕ್ಸ್ ಉಳಿತಾಯ ಆಗಿ ನಮಗೆ ಕಡಿಮೆ ರೇಟಿಗೆ ಔಷಧ ಸಿಗತೈತೆ ಅಂತಲೂ ಹೇಳ್ಯಾರ. ನಾನು ಅದನ್ನು ಮಾಡ್ಬೇಕತ್ತು ಹೆಚ್ಚಾದಾಗದನ್ರಿ. ಅಂತವೆಲ್ಲ ನಾವು ಒಂದ್ ಸ್ವಲ್ಪ ಜನಸಂಪರ್ಕ ಇರೋದ್ರಿಂದ, ಒಂದ್ ಸ್ವಲ್ಪ ರಾಜಕಾರಣದಾಗ ಇರೋದ್ರಿಂದ, ಜನರ ಸಂಘಟನೆ ಮಾಡುವಂತ ಮೋಟಿವೇಶನ್ ಮಾಡುವ ಪವರ್ ಇರೋದ್ರಿಂದ, ನಮ್ಮಲ್ಲಿ ಆಕ್ಚುಲಿ ಡೇರಿ ಬಂದ್ ಆಗಿತ್ತು, ಊರಾಗ ಹಾಲಿನ ಡೇರಿ ಬಂದ್ ಆಗಿ ಒಂದು 15 ವರ್ಷ ಆಗಿತ್ತು. ನಾನು ಮತ್ತೆ ರೈತರಿಗೆ ಈ ಭಾಗದ ರೈತರಿಗೆಲ್ಲರನ್ನು ಒಕ್ಕಟ್ ಮಾಡಿಕೊಂಡು ಒಂದು ಹೋಗಿ KMF ರಿಕ್ವೆಸ್ಟ್ ಮಾಡಿ ಅಲ್ಲಿ ಪರ್ಮಿಷನ್ ತಗೊಂಡು ಒಂದು ಡೇರಿ ಸ್ಟಾರ್ಟ್ ಮಾಡಿ ಡೇರಿನು ನಡೆಸಿದೀವಿ. ಹಿಂಗ ರೈತರನ್ನೊಂದೊಂದು ಯಾರು ರೈತರು, ಕೆಲವೊಂದು ಜನ ರೈತರು ಹೈನುಗಾರಿಕೆ ಒಳಗೆ ಇಷ್ಟಪಡ್ತಾ ಇಂಟ್ರೆಸ್ಟ್ ಇರ್ತೈತೆ ಅವರಿಗೆ, ಅವರಿಗೆ ಆಗಿ ಡೈರಿ ಮಾಡಿಕೊಟ್ಟಿವಿ. ಆಮೇಲೆ ಅಂತ ಇನ್ನು ಹಿಂಗ ಇಂಥವ್ರು ಸ್ವಲ್ಪ ಕಬ್ಬು ಬೆಳೆಗಾರದ ಏನಿದ್ಬಿಟ್ಟು ನಮ್ಗೆ ನಂದಿ ಶುಗರ್ ಫ್ಯಾಕ್ಟರಿ ಇರೋದ್ರಿಂದ ಇಲ್ಲಿ ಕಬ್ಬು ಬೆಳೆಗಾರರ ಒಂದು ಆಟೋಮೆಟಿಕ್ಲಿ ಅಲ್ಲಿ ಸಂಘನು ಇದೆ. ಮತ್ತೆ ಸುತ್ತ ಏರಿಯಾದಾಗೂ ರೈತ ಸಂಘ ಅನ್ನುವಂಥದ್ದು ಒಂದು ಸಂಘ ಸ್ಟ್ರಾಂಗ್ ಇರೋದ್ರಿಂದ ಆಲ್ಮೋಸ್ಟ್ ಕಬ್ಬಿನ ವಿಷಯ ಎಲ್ಲ ಕಡೆ ಒಂದು 100 ರೂಪಾಯಿ ಹೆಚ್ಚು ಕಡಿಮೆ ಆಲ್ಮೋಸ್ಟ್ ಎಲ್ಲ ಕಡೆ ಒಂದ ರೇಟ್ ಇರ್ತದ್ರಿ. ಅದ ಈಗ ನಮಗೆ ಬರುವಂತಹ ಪ್ರಶ್ನೆ, ನಾವು ಬೆಳೆಯುವಂತಹ ಬೆಳೆಗಳಲ್ಲಿ ಬರುವಂತಹ ಪ್ರಶ್ನೆ ಮಾರ್ಕೆಟಿಂಗ್ ಅಂತ ಪಾತಂದ್ರೆ ಒಂದು ಬಾಳೆ ಒಂದು ದ್ರಾಕ್ಷಿ ಇರಬಹುದು, ಇವತ್ತು ಮನುಕ್ ಇರಬಹುದು. ಈಗ ಅದನ್ನ ನಮ್ಮ ಈ ನನ್ನ ಗ್ರಾಮದಲ್ಲಿ ಅಷ್ಟೊಂದು ದ್ರಾಕ್ಷಿನೂ ಬಾಳಿಲ್ಲ, ಆಮೇಲಂತ ಬಾಳಿನೂ ಬಾಳಿಲ್ಲ. ನಾನೇ ಅವ್ ಜಾಸ್ತಿ ಮಾಡಿದೇನ್ರಿ, ಅದ್ರಾಗ ದ್ರಾಕ್ಷಿ ಇತ್ತು. ಕೆಲವೊಂದ್ ಜನ ಈಗ ನೀರಾವರಿ ಆದಗಳನ್ನ ಈ ಭಾಗದ ಹವಾಮಾನ ಬಹಳ ತಂಪಾಗಿ ರೋಗ ಬಹಳ ಕಾಡಾಗ್ತವನು ಅಂತ ಉದ್ದೇಶದಿಂದ ಕೆಲವೊಂದ್ ಜನ, ನಾನು ಒಂದು 7 ಎಕರೆ ಕಡಿಮೆ ಮಾಡೀನಿ, ಮತ್ತೆ ನನ್ನ ಸುತ್ತಮುತ್ತಿದ್ದ ಜನ ರೈತರು ತೆಗಿಯಕ್ ಹತ್ತಿಬಿಟ್ರದ. ಕಬ್ಬ ಅಂದ್ರೆ ಅಗದಿ ಈಜಿ ಕ್ರಾಪಲ್ಪ, ಏನು ಟೆನ್ಷನ್ ಇಲ್ಲ, ರೋಗ ರುಜಿನಗಳು ಕಡಿಮೆ ಅದಾವ, ಮತ್ತೆ ರಿಸ್ಕ್ ಇಲ್ಲ ಅನ್ನುವಂತ ಉದ್ದೇಶದಿಂದ ಜಾಸ್ತಿ ಎಲ್ಲರೂ ಕಬ್ಬಿನ ಕಡೆ ಒಲವು ತೋರಿಸಕತ್ತಾರೆ. ಆದ್ರೆ ನಾಯಂತನು ನೀವು ಪ್ರತಿಯೊಬ್ಬರನ್ನು ಕಬ್ಬ ಮಾಡ್ಕೊಂಡು ಕೂತಿರಿ ಪಾತಂದ್ರೆ ಅದು ಫೇಲ್ ಆಗೋ ಚಾನ್ಸಸ್ ಇರ್ತತಿ. ಆಮೇಲಂತ ಟೈಮ್ ಟು ಟೈಮ್ ಕಬ್ಬ ಫ್ಯಾಕ್ಟ್ರಿಗೆ ಹೋಗಂಗಿಲ್ಲ. ಆಮೇಲಂತ ಕಬ್ಬು ಅತಿ ಓರಾದಾಗ ಫ್ಯಾಕ್ಟ್ರಿ ಅವರು ಹೆಂಗಂತಂದ್ರೆ ಸರಿಯಾಗಿ ನಮಗೆ ಹಣ ಸಂದಾಯ ಮಾಡೋದಿಲ್ಲ ಟೈಮ್ ಟು ಟೈಮ್. ಅವ್ರಿಗೆ ಅದು ಶಾರ್ಟೇಜ್ ಇದ್ದಾಗ, ಅವ್ರ ಬೇಡಿಕೆ ಇದ್ದಾಗ ನಮ್ಮ ಮಾಲಿಗೆ ಮರ್ಯಾದೆ ಕೊಡ್ತಾರ ಅವ್ರು ನಮ್ಮ ಯಾವ್ದಾಗ ಕ್ರಾಪ್ ಇದ್ರ ಜೊತೆಗೆ. ಅದಕ್ಕೆ ನಾನು ರೈತರಲ್ಲಿ ಏನ್ ಹೇಳ್ತೀನಿ, ಸಂಘಟಿತರಾಗಿ ಮಾಡೋಣಂತ, ಅದ್ರ ಜೊತೆಗೆ ಹೊಸ ಹೊಸದ್ ಮಾಡ್ರಿ. ಈಗ ನಾನು ಈಗ ಹೊಸಾದ ಪಾತ್ರ ತಂದ್ರೆ ಈಗ ಇಲ್ಲೇ ಹಲಗನಿಗೆ ಮಾಡಿದಾರ, ಎಕ್ಕುಂಡಿಗೆ ಮಾಡಿದಾರ ಕೆಲವೊಂದು ಜನ ರೈತರ, ಮತ್ತೆ ಇಲ್ಲಿ ಗೋಟೆ ಗದ್ದಾಳ ಇಲ್ಲಿ ದಾಶಾಳ ದನ್ಯಾಳ ಆ ಕಡೆ ಮಾಡಕತ್ತಾರ ಸುದ್ದಿ. ನಾ ರೇಷ್ಮೆಗೆ ಹೋಗ್ಬೇಕಂತ ವಿಚಾರ ಮಾಡಿದೀನಿ. ಈಗ ಇವ್ರೆಲ್ಲದ್ರೂ ಹೊರತುಪಡಿಸಿ ರೇಷ್ಮೆಗೆ ಇವತ್ತಿನ ರೇಟ್ ನಾನು ನೋಡಿದ್ರೆ ನಿಮ್ಗೆ 400-450 ರೂಪಾಯಿ ರೇಟ್ ಪರ್ ಕೆಜಿ ಗೂಡಿಗೆ ಮಾರಿದ್ರು ಒಂದ್ ಲೆವೆಲ್ ರೇಟ್ ಒಬ್ಬ ರೈತ ಅನುಕೂಲ ಆಗಕ್ಕೆ ಸಾಧ್ಯತೆ ನಾನು ಕೇಳಿದ್ದೀನಿ ಮಾಹಿತಿ. ಇವತ್ತು ಮೊನ್ನೆ ಒಂದು ಸುಮಾರು ಒಂದು 15 ದಿವಸದಿಂದ 1700 ಮಟ್ಟನು ಮಾರ್ತಿ. ಈಗ ಇತ್ತಿತ್ತಲಾಗಿ ನಾನು ಪ್ರತಿದಿನ ನನಗೆ ಅದೊಂದು ವಾಟ್ಸ್ಆಪಿಗೆ ನಾನು ರೇಷ್ಮೆ ಬೆಳೆಗಾರ ಸಂಘದಾಗ ನನ್ನ ನಂಬರ್ ಆ್ಯಡ್ ಆಗಿರೋದ್ರಿಂದ ನನಗೆ ರಾಮನಗರದಲ್ಲಿ ಪ್ರತಿದಿನ ಏನ್ ರೇಟ್ ಮಾರ್ತತಿ ಅನ್ನೋದು ಮಾಹಿತಿ ಬರ್ತೈತಿ. 600-700 ಮೇಲೆ ಅಭವನ ಇದಾರೆ, ಒಟ್ಟ ರೇಟ್ ಕಡಿಮೆಗಿಲ್ಲ. ಇದಕ್ಕೆ ನಾನು ಮಾಹಿತಿ ಕೇಳಿದಾಗ ಒಬ್ರು ಏನಂದ್ರು, ಇಲ್ಲ ಚೀನಾದಿಂದ ಬರುವಂತ ಅದನ್ನ ಸಿಲ್ಕ್ ಏನು ನಮ್ಮಲ್ಲಿ ಇಂಪೋರ್ಟ್ ಮಾಡ್ಕೊಳ್ಳೋದನ್ನ ಬಂದ್ ಮಾಡಿದ್ರೆ ಸೆಂಟ್ರಲ್ ಗೌರ್ಮೆಂಟ್, ಅದರ ಬೆನಿಫಿಟ್ ಅನ್ನ ಇವತ್ತು ನಮ್ಮ ರೈತರಿಗೆ ಅನುಕೂಲ ಆಗತೈತಿ. ಇನ್ ಮೇಲೆ ಮುಂದಿನ ದಿನಮಾನಗಳಲ್ಲಿ ರೇಷ್ಮೆ ಬೆಳೆ ರೇಟ್ ಕಳ್ಕೊಳ್ಳಂಗಿಲ್ಲ. ಇನ್ನು ಪ್ರತಿಯೊಬ್ಬ ರೈತರು ಮಾಡಿದ್ರು ಆರ್ಥಿಕವಾಗಿ ಅನುಕೂಲ ಆಗ ಸಾಧ್ಯತೆ ತೆಗೆದ ನನ್ನ ಮನವರಿಕೆ ಆಗಿ ಈಗ ನಾ ರೇಷ್ಮೆ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡೀನಿ. ಅವರು ಮಾನ್ಯ ಬಂದ ಕಿಶಿಂದ ತಮ್ದು ಎಲ್ಲ ಸರ್ಕಾರದಿಂದ ಬರುವಂತಹ ಸವಲತ್ತುಗಳು ಏನು ಸಿಗ್ತಾವ ಅನ್ನೋದನ್ನು ಹೇಳಿದಾರ. ಆ ರೇಷ್ಮೆನು ಮಾಡ್ಬೇಕಂತ ಆಸೆನೂ ಅದರಿ. ಅದಕ್ಕೆ ನಾನು ಎಲ್ಲ ರೈತರಿಗೆ ಏನ್ ಹೇಳ್ತೀನಿ ಅಂತಂದ್ರೆ, ಏನ ಮಾಡೋದಾದ್ರು ನಾನ್ ಮಾಡ್ಬೇಕಾದ್ರೂ ನಾನು ವ್ಯಕ್ತಿಗೆ ನನಗೆ ಏನು ನಾಲೆಜ್ ಇಲ್ಲ, ನಾನೊಬ್ಬ ಮಾಡಿದ ರೈತನಂತೇಳಿ ಹೋಗೇನ ತಿಳ್ಕೊಂಬಂದ್ ಮಾಡ್ತೀನಿ. ಹಂಗ ನನ್ನಲ್ಲಿ ಏನ್ರೆ ನಿಮ್ಗೆ ಕೇಳ್ಬೇಕು ಅನ್ನೋ ಇಚ್ಛಾ ಆಯ್ತಂದ್ರೆ, ರೈತರು ನೀವು ಅವ್ರು ಬಂದಾಗನ ಸರ್ ಅವ್ರಿಗೆ ನಮಗೆ ಗೆಳತಿಯನ್ನು ಬೆಳಿತೈತಿ, ಪರಿಚಯ ಆಗ್ತೈತಿ, ಅವಾಗ ಒಂದು ನಾವೇ ಒಂದು ಯೂನಿಟ್ ಮಾಡ್ಕೊಳಕ್ ಸಾಧ್ಯ ಆಗ್ತೈತಿ. ಈಗ ಇನ್ನೊಂದು ಏನೈತೆ ಅಂದ್ರೆ, ನಮ್ಮಲ್ಲಿ ಈ ಜನರ ಅಭಿಪ್ರಾಯ ಹೇಳ್ತೀನಿ ಸರ್ ನಿಮ್ಗೆ, ನಾವು ಒಳ್ಳೆ ವಿಚಾರ ಇಟ್ಕೊಂಡು ಮಾಡಕ್ ಹೋದ್ರು ಸದ್ಯಕ್ಕ ಈಗ ಒಂದೇನ್ರ ಒಂದು ಸಂಘ ಮಾಡೋಣ ಬರ್ರಿ ಮತ್ತೆ ನಾವೆಲ್ಲರೂ ಇದು ಒಕ್ಕಟ್ಟಾಗ ಬರ್ರಿ ಅಂತ ನಾವು ಕೇಳಕ್ ಹೋದೇವ್ ಅಂದ್ರೆ ಮೋಸ್ಟ್ಲಿ ಇದ್ರೊಳಗೆ ಏನ್ರ ಒಂದೊಂದು ವೈಯಕ್ತಿಕ ಅನುಕೂಲ ಇರಬಹುದಲ್ಲ ಅನ್ನುವಂತ ಅರ್ಥ ಮಾಡ್ಕೊಳ್ಳೋ ಜನನೂ ಅದ. ಅದಕ್ಕೆ ರೈತರಲ್ಲಿ ನಾನೇನು ವಿನಂತಿ ಮಾಡ್ತೀನಿ, ನೀವು ಎಲ್ಲರೂ ನಾವು ಒಕ್ಕಟ್ಟಾಗಿ ಒಂದು ಏನರ ಮಾಡಿದಾಗ ಸಾಧ್ಯ ಆಗ್ತದೆ. ಈ ಭಾಗದಾಗ ಒಂದು ಪ್ಲಾನ್ ಇದ್ರ ನನಗೆ, ಈಗ ಈ ನಂದ್ಯಾಳ, ಕಾತ್ರಾಳ, ಅರ್ಜುನ್ಗಿ, ಕಮ್ಮ ಇವೆಲ್ಲ ಸುತ್ತ ಏನ್ ನಮ್ಮ ಹಳ್ಳಿ ಬರ್ತಾಳ್ರಿ, ಹಲಗಣಿ, ಎಕ್ಕುಂಡಿ, ಹೊಕ್ಕುಂಡಿ, ಹಿಂಗೆಲ್ಲ ನನಗೆ ಆತ್ಮೀಯ ಗೆಳೆಯರದಾರ ದ್ರಾಕ್ಷಿ ಬೆಳೆಗಾರ ಎಲ್ಲರನ್ನು ಸೇರಿಸಿಕೊಂಡು ಒಂದು ರೈತ ಉತ್ಪಾದಕರ ಒಂದು ಸಂಘ ತೆಗೆಸಿದ ಸಂಘ ಮಾಡಬೇಕು. ನಮಗೆ ಯಾವುದೋ ರಾಜಕೀಯ ಉದ್ದೇಶ ಇಲ್ಲ, ಅದಕ್ಕೆ ಪಕ್ಷಾತೀತ ಜಾತ್ಯಾತೀತ ಅದೇನಂದ್ರೆ ಅದ್ರ ಪಕ್ಷ ಅಂದ್ರೆ ಅದು ರೈತರ ಪಕ್ಷ ಏನಿದ್ರು ಅದು ಜಾತಿ ಅಂದ್ರೆ ರೈತರ ಜಾತಿ ಹೆಂಗ್ ಇಟ್ಟುಕೊಂಡು ಕಿಶಿಂದು ಒಂದು ಏನಾರ ಒಂದು ಮಾಡಿಕೊಂಡು ಸರ್ಕಾರದಿಂದ ಬರುವಂತಹ ಅನುಕೂಲಗಳನ್ನ ಸರ್ಕಾರದಿಂದ ಬರುವಂತಹ ಏನು ಫೆಸಿಲಿಟಿಗಳು ಸಿಗುತ್ತಲ್ಲ ಅದನ್ನು ಪ್ರತಿಯೊಬ್ಬ ರೈತರಿಗೆ ಮುಟ್ಟಬೇಕು. ಅದೇ ರೀತಿಯಾಗಿ ನಾವು ಬೆಳೆದಂತ ಬೆಳೆಗೆ ರೇಟ್ಗಾಗಿ ನಾವು ಹೋರಾಟ ಮಾಡಕ್ ಹೋದ್ರೂ ಒಂದು ಬೆಲೆ ಇರ್ತೈತೆ. ಅದಕ್ಕೆ ಆ ವಿಚಾರ ಇಟ್ಕೊಂಡು ಕಿಶಿಂದ ನಾ ಸಂಘ ಗೆಳೆಯರಿಗೆಲ್ಲರಿಗೆ ಸಂಪರ್ಕನಾಗದನ್ರಿ ಮಾಡ್ಬೇಕು, ಮುಂದಿನ ದಿನಮಾನಗಳಲ್ಲಿ ಮಾಡ್ಬೇಕು. ಈಗ ಪೂರ್ಣ ಪ್ರಮಾಣದೊಳಗೆ ರೈತಕಿ ಮಾಡ್ಬೇಕು, ಚೆನ್ನಾಗಿ ರೈತಕಿ ಮಾಡ್ಬೇಕು. ನಮಗಿದ್ದ ಒಂದು ರೈತಕಿ ಮಾಡಕ್ಕ ಅನಾನುಕೂಲ ಏನಿತ್ತಪ್ಪ ಅಂದ್ರೆ ಈ ಭಾಗದೊಳಗೆ ಮೇನ್ ನೀರಾವರಿ ಕೊರತೆ ಇತ್ತು. ಹಿಂಗಾಗಿ ನಾವು ಒಂದು ಕಾಲಕ್ಕೆ ನಮ್ದು ಏನಿತ್ತಂದ್ರೆ ನಾವು ಒಕ್ಕಲ್ತನ ಮಾಡಿದ್ರೆ ಇಲ್ಲಿ ಏನೂ ಬರೋದಿಲ್ಲ, ನಾವು ಉದ್ದಾರ ಆಗುದಿಲ್ಲ ಅನ್ನುವಂತ ವಿಚಾರ ಇತ್ತು. ಇವತ್ತೇನ್ ನೀರಾವರಿ ಆಗ್ಯದಲ್ಲ, ಈಗ ಯಾವುದೇ ಹೆದರಿಕೆ ಇಲ್ಲ. ಈಗ ನಮಗೆ ಯಾವೊಬ್ಬ ಸರ್ಕಾರಿ ನೌಕರಸ್ಥನ ಮುಂದೂ ನಾವು ಕಡಿಮೆನಿಲ್ಲ. ಇವತ್ತಿಗೆ ನನಗೆ ಹೆಮ್ಮೆಯಿಂದ ಹೇಳ್ಕೊಳಕ್ ಇಚ್ಛೆ ಪಡ್ತೇನೆ ನಾನು. ಯಾಕಂತಂದ್ರೆ ಬಹಳ ಒಂದು ಅನುಕೂಲ ಪ್ರತಿಯೊಬ್ರು. ಈಗ ಯಾರ ಲಾಸ್ ಆಗ್ಯಾರ ಅಂತಂದ್ರೆ ಒಂದು ಸರಿಯಾಗಿ ದುಡಿಲಾರ್ದಕ್ಕಾಗೆ, ಇಲ್ಲ ತಂದ್ರೆ ಒಂದು ತಮ್ಮ ಆದಾಯ ಮಿಕ್ಕಿ ಖರ್ಚು ಮಾಡಿ ಅವ್ರು ಮಾತ್ರ ಲಾಸ್ ಆಗಬಹುದು. ನಮ್ಮ ಆದಾಯ ನೋಡಿಕೊಂಡು ಖರ್ಚು ಮಾಡ್ಕೊಳ್ಳೋರು ಅಥವಾ ಕರೆಕ್ಟ್ ಆಗಿ ಟೈಮ್ ಟು ಟೈಮ್ ದುಡಿಯೋರಿಗೆ ಇವತ್ತಿನ ನಮ್ಮ ಸುತ್ತಮುತ್ತ ಗ್ರಾಮಗಳಲ್ಲಿ ಒಕ್ಕಲ್ತನದೊಳಗೆ ಲಾಸ್ ಆಗುವಂತ ಪ್ರಶ್ನೆ ಬರೋದಿಲ್ಲ ಅನಿಸುತ್ತೆ ನನಗೆ ಸರ್. ಅಂದ್ರೆ ಯೋಜಿತವಾದಂತಹ ಒಂದು ಕೃಷಿ ಮಾಡಬೇಕು, ಶ್ರಮಪಟ್ಟು ದುಡಿಬೇಕು, ಬದ್ದತೆ ಇರಬೇಕು, ಪ್ರಾಮಾಣಿಕವಾಗಿ ನಾವು ಕೆಲಸ ಮಾಡಿದ್ರೆ ಯಾವುದೋ ನುಕ್ಸಾನ ಇಲ್ಲ ಅಂತ ಹೇಳಿ. ಎಲ್ಲಿ ನೀರಾವರಿ ಇದ್ದಲ್ಲಿ ಅಂತೂ ಏನೇನು ಸಮಸ್ಯೆನೇ ಇಲ್ಲ. ಸಮಸ್ಯೆನೇ ಇಲ್ಲ, ಬಹಳ ಆದ್ರೆ ನಮಗೆ ರೇಟ್ನೊಳಗೆ ಸಮಸ್ಯೆ ಆಗ್ತದ್ರಿ. ಅದಕ್ಕೆ ನಾನು ಎಲ್ಲರಲ್ಲಿ ರೈತರಲ್ಲಿ ವಿನಂತಿ ಮಾಡ್ತಂತಂದ್ರೆ ನೀವು ಒಂದೇ ಮಾಡಬೇಡ್ರಿ, ಒಂದೇ ಕ್ರಾಪ್ ಮಾಡಿದ್ರಿ. ಪಾತಂದ್ರೆ ಫಾರ್ ಎಕ್ಸಾಂಪಲ್ ಈ ಸರ ಗ್ರೇಪ್ ಒಂದೇ ಕಂಟಿನ್ಯೂ ಇತ್ತು ಪಾತಂದ್ರೆ ಈ ವರ್ಷದ ಕ್ಲೈಮೇಟ್ ನಮ್ಮನ್ನ ಗ್ರೇಪ್ ಹೆಂಗ್ ಕಾಡಿತ್ತಂದ್ರೆ ಬಹಳ ಜನ ರೈತರು ನನಗೆ ಬೆಟ್ಟದವರೆಲ್ಲ ಹೇಳ್ಯಾರ ಇಲ್ಲ ಪ್ಲೌರಿಂಗ್ದಾಗೆಲ್ಲ ಹೋಯ್ತು ಮಳಿ ಕಂಟಿನ್ಯೂ ತಿಂಗಳಗಟ್ಟಲೆ ಜಿಟಿ ಜಿಟಿ ಮಳಿ ಹತ್ತಲ್ರಿ. ಇವತ್ತು ನೋಡ್ರಿ ನಾವು ಈಗ ಮಾರ್ಚ್ದಾಗ ಅದೇವಂದ್ರೂ ಇನ್ನ ತಂಡಿಷ್ಟು ತಂಡೈತಿ. ಆಕ್ಚುಲಿ ಬಿಸಿಲು ಬೇಕು ನಮ್ಮ ದ್ರಾಕ್ಷಿ ಈ ಟೈಮ್ದೊಳಗೆ ಮುನುಕ್ ತಯಾರಾಗಕ್ಕೆ, ಈಗಾದ್ರೂ ಏನೋ ಚಳಿ ಅದ. ಅದಕ್ಕೆ ಕ್ಲೈಮೇಟ್ ಕಾರ್ಡಿಗಿಂದ ಏಕ್ ಬಾರ್ ದ್ರಾಕ್ಷಿ ಹೋಗೋ ಚಾನ್ಸಸ್ ಇರ್ತೈತಿ. ಆಮೇಲೆ ಅಂತ ರೇಟ್ ಒಂದು ವೇಳೆ ಒಟ್ಟು ಎಟ್ ನಮ್ ಲ್ಯಾಂಡ್ ಐತಿ ಎಲ್ಲಾನು ನಾವು ಒಂದು ಸಲ ರೇಟ್ ಸಿಕ್ಕದ ಆಸೆಗೆ ಬಿದ್ದು ಒಟ್ಟು ಒಂದು 10 ಎಕರೆ ನಮ್ಮ ಹೊಲ ಆಯ್ತಂದ್ರೆ 10 ಎಕರೆ ಬಾಳಿಗಳಿ ಹಚ್ಚಿಬಿಟ್ಟಿರ್ತೀವಿ ಕೊರಿ. ಈ 2 ರೂಪಾಯಿ 3 ರೂಪಾಯಿ ಮಾರಿದಾಗ ನಾವು ಅದನ್ನ ಹೊಲ್ದಂದ ತೆಗೆದೋಗಿ ಹಾಕಿದ್ರೆ ಅದಕ್ಕಿಂತ ಹೆಚ್ಚು ಖರ್ಚಾಗ್ತೈತಿ. ಅದಕ್ಕೆ ನಾನೇನಂತ ರೈತರಲ್ಲಿ ನೀವೆಲ್ಲಾನು ಒಂದೊಂದು ಸ್ವಲ್ಪ ಸ್ವಲ್ಪ ಮಾಡ್ರಿ, ಒಂದು ರೇಟ್ ಹೋದ್ರೂ ಒಂದು ರೇಟ್ ನಮ್ಮ ಕೈಗೆ ಹತ್ತೈತಿ. ಯಾಕಂದ್ರೆ ನಾವು ಫಸ್ಟ್ ರೇಟಿನ್ಗಿಂತ ಇಂಪಾರ್ಟೆಂಟ್ ನಾವು ರೈತರು ಹೆಂಗ್ ತಯಾರಾಗಬೇಕಂತಂದ್ರೆ ಇಷ್ಟು ನಾವು ಇಳುವರಿ ತೆಗದೇ ತೆಗಿತೀವಿ ಅನ್ನುವಷ್ಟು ನಾವು ಪರ್ಫೆಕ್ಟ್ ಮೊದಲು ತಯಾರಾಗಬೇಕು. ರೇಟ್ ಸಿಗು ಸೆಕೆಂಡ್ರಿ ಒಂದ್ ದಿವಸ ಸಿಗತೈತಿ, ಒಂದ್ ದಿವಸ ಸಿಗಲಿಲ್ಲ ಇನ್ನೊಂದ್ ದಿವಸ ಸಿಗಬೇಕಲ್ರಿ. ಕಂಟಿನ್ಯೂ ನೀವು ಉಳ್ಳಾಗಡ್ಡಿ ಇರ್ತೈತಿ ಫಾರ್ ಎಕ್ಸಾಂಪಲ್, ಈಗ ನಾವು ಈ ಕೋಲಾರ ಸೈಡ್ ಅದು ನೋಡ್ತೀವ್ರಿ ಉಳ್ಳಾಗಡ್ಡಿ ಎಷ್ಟು ಬೆಳೀತಾರೆ ಅಂತ ಧೈರ್ಯಸ್ತಂತೀವಿ ನಾವು. ಒಂದ್ ಸಲ ಉಳ್ಳಾಗಡ್ಡಿ ಬೆಳೆದ್ ನಾವು ಈ ಭಾಗದಾಗ ರೇಟ್ ಬಿತ್ತಪ್ಪ ಅಂತಂದ್ರೆ ಮರು ವರ್ಷ 10 ವರ್ಷ ಉಳ್ಳಾಗಡ್ಡಿ ಬೈತೀವ್ರಿ, ಉಳ್ಳಾಗಡ್ಡಿ ಬೈತೀವಿ ನಾವು, ಎಲ್ಲಿ ಉಳ್ಳಾಗಡ್ಡಿ ತಂದಿರಿ ಅಂತಂದ. ಆದ್ರ ಈ ಕಡೆ ಸೈಡ್ ರೈತರು ಹೆಂಗ್ ಧೈರ್ಯವಂತ ಇರ್ತಾರ ಅಂದ್ರೆ ಅವ್ರು ಒಂದ್ ಕ್ರಾಪ್ ಹಿಡಿದ್ರಂದ್ರೆ ಅದನ್ನ ಕಂಟಿನ್ಯೂ ಮಾಡ್ತಾರ. ಅದು 2 ವರ್ಷ ಬಿದ್ದಾಗ 3 ವರ್ಷ 3ನೇ ವರ್ಷಕ್ಕೆ ರೇಟ್ ಏನ್ ಸಿಗತ್ತಲ್ಲ ಆ 2 ವರ್ಷದ ಲಾಸ್ ತೆಗೆದು ಕೊಟ್ಟುಕೊತೀರ, ಲಾಭ ತಂದು ಕೊಟ್ಟುಕೊತ. ಅದಕ್ಕೆ ನಾವ್ ಹೇಳ್ತೀವಿ ನಾವು ರೈತರು ಫಸ್ಟ್ ರೇಟಿನ ಬಗ್ಗೆ ಬಹಳ ತಲೆ ಕೆಡಿಸ್ಕೊಳ್ಳದ ನಾವು ಅತಿ ಕಡಿಮೆ ಖರ್ಚಿನೊಳಗೆ ಸರ್ಕಾರಿ ಗೊಬ್ಬರಗಳನ್ನು ಕಡಿಮೆ ಬಳಸಿ ಸಾವಯವ ಕೃಷಿ ಅಥವಾ ತಿಪ್ಪೆ ಗೊಬ್ಬರಗಳನ್ನು ಬಳಸಿಕೊಂಡು ಹೆಚ್ಚಿನ ಇಳುವರಿ ಪಡೆಯದ ಬೆಳೆಯುವಂತ ಮಟ್ಟಕ್ಕೆ ನಾವು ಮೊದಲು ತಯಾರಾಗಬೇಕಾಗಿದೆ. ಆಮೇಲೆ ಒಂದ್ ದಿವಸ ರೇಟ್ ನಮಗೆ ಸಿಕ್ಕತ್ತೆ ಸರ್ ತಿನ್ನಬೇಕಲ್ರಿ, ತಿನ್ಲಾರ್ದು ಏನ್ ಮಾಡೋರ್ದಾರ ನಾವು ಬೆಳೆಯಕತ್ತದ್ ಏನ್ ಸರ್? ನಾವು ಏನ ಒಂದು ಚೇರ ಟೇಬಲ್ ಬೆಳೆಯಕತ್ತಿಲ್ಲ, ಒಂದ್ ಅರಿವಿ ಅಂಚಡಿ ಬೆಳೆಯಕತ್ತಿಲ್ಲ, ಅಥವಾ ಒಂದೇನು ಮೊಬೈಲ್ ಬೆಳೆಯಕತ್ತಿಲ್ಲ, ಒಂದ್ ಕಾರ್ ಬೆಳೆಯಕತ್ತಿಲ್ಲ, ಒಂದ್ ಟ್ರಾಕ್ಟರ್ ಬೆಳೆಯಕತ್ತಿಲ್ಲ. ನಾವು ಬೆಳೆಯಕತ್ತಿದ್ದು ಪ್ರತಿಯೊಬ್ಬ ವ್ಯಕ್ತಿಗೂ 3 ಹೊತ್ತು ಅವಶ್ಯಕತೆ ಇದ್ದಂತ ಅನ್ನ ಬೆಳೆಯಕತ್ತೀವಿ, ಆಹಾರ ಬೆಳೆಯಕತ್ತೀವಿ, ಅದ್ ಮಸ್ಟ್ ಅಂಡ್ ಶುಡ್ ಕಪ್ಸಬೇಕದು. ನಾ ಒಂದ್ ಉದಾಹರಣೆ ಕೊಡ್ತೇನೆ ನಿಮ್ಗೆ. ಒಂದ್ ಅಂಗಡಿ ಹಾಕಿದ ಮಾಲಕ್ ಇದ್ದಂತಂದ್ರ ಅಂಗಡಿ ಮೇಲೆ ಯಾರ್ಯಾರು ಡಿಪೆಂಡ್ ಇರ್ತಾರಂದ್ರ ಆ ಪ್ರಾಡಕ್ಟ್ ತಯಾರ ಮಾಡಿ ಕೊಟ್ಟಾವ, ನಡು ಇವ್ರ ದಲ್ಲಾಳಿ ಕೊಟ್ಟವ, ಈ ಅಂಗಡಿ ಮಾಲಕ ಇವನ್ ಅಂಗಡಿಯಾಗ 4 ಜನ ಕೆಲಸ ಮಾಡೋರು ಇಷ್ಟ ಡಿಪೆಂಡ್ ಇರ್ತಾರ್ರಿ. ಆದ್ರ ಒಬ್ಬ ರೈತನಂತೆ ಏನೈತೆ ಪ್ಲಾಟ್ಫಾರ್ಮ್ ಅಂತಂದ್ರ ಭೂಮಿ ಐತ್ರಿ. ಈ ಭೂಮಿ ಹೆಂಗಪ್ಪ ಅಂತಂದ್ರ ಭೂಮಿ ಮೇಲಿನ ಒಂದು ಕ್ರಿಮಿ ಕೀಟ ಹಿಡ್ಕೊಂಡು ಪ್ರತಿಯೊಬ್ರು ಬದುಕಬೇಕಾದ್ರೆ ಇದ್ರ ಮೇಲೆನೆ. ಹಿಂಗಾಗಿ ಇದು ಬಹಳ ಮಂದಿಗೆ ಹಂಚಿ ಹೋಗಿ ನಮ್ಗೆ ಲಾಸ್ಟಿಗೆ ಹೋಗಿ ಸ್ವಲ್ಪ ಉಳಿತೈತಿ. ನಾವು ಅದಕ್ಕೆ ತೃಪ್ತಿ ಪಡ್ಬೇಕು, ಅದಕ್ಕೆ ನಾವು ಅಸೂಯೆ ಪಡಬಾರ್ದು. ಒಂದ್ ಪಟ್ಟಿ ಅಂಗಡಿ ಹಾಕಿದವ ಒಂದು ವರ್ಷಕ್ಕೆ ಒಂದು ಮನಿ ಕಟ್ಟಿಸಬಹುದು, ಒಂದು ಕಾರ್ ತಗೋಬಹುದು. ಅವ ಅಟ್ ಗಳಿಸ್ತಾನ, ನಾವು 10 ಎಕರೆ ತೋಟ ಇಟ್ಕೊಂಡ್ರು ನಮಗೊಂದು ಸೈಕಲ್ ತೊಗೊಳಕ್ ಆಗುದಿಲ್ಲ ಅನ್ನುವಂತ ಫೀಲಿಂಗ್ ನಮ್ಮಲ್ಲಿ ಬರ್ತೈತಿ. ಅದು ಬರಬಾರ್ದು ನನ್ನ ವಿಚಾರ. ಯಾಕೆ ತಿಳ್ಕೊರಿ, ಅವ್ ಪಟ್ಟೆ ಅಂಗಡಿ ಇಟ್ಟಾವ ಅವಟ್ಟ ಬದುಕಿರ್ತಾನ. ನಾವು 10 ಎಕರೆ ತೋಟ ಇಟ್ಟವ್ರ ನಾವು 8 ಮಂದಿನ ಬದುಕಿಸಿರ್ತೀವಿ ಸರ್. ನಾವು ಪ್ರಾಣಿ ಪಕ್ಷಿಗಳನ್ನ ಬೆಳೆಸಿರ್ತೀವಿ, ಪ್ರಭೇದಗಳನ್ನ ಬೆಳೆಸಿರ್ತೀವಿ. ಆತ್ಮವಿಶ್ವಾಸ, ಆತ್ಮ ತೃಪ್ತಿ, ಆ ಸಂತೋಷ ನಾವು ಬೇಕ್ರಿ. ಹಿಂಗ್ ವಿಚಾರ ಇದ್ರೆ ಅಗ್ರಿಕಲ್ಚರ್ ಕಡೆ ಬರಬೇಕು. ಇಲ್ಲ ಅಂತಂದ್ರೆ ಅಗ್ರಿಕಲ್ಚರ್ ಹೆಸರು ಕೆಡಿಸೋದು ಬೇಡ, ಸುಮ್ಮನೆ ಸೀದಾ ಅವ್ರ ಏನಾರ ಒಂದು ಉದ್ಯೋಗ ಮಾಡ್ಕೊಂಡು ಹೋಗ್ಬಿಡು ಚಲೋ. ದುಡ್ಡ ಗಳಿಸ್ಬೇಕಾಗಿತ್ತಂದ್ರ ಬೇರೆ ಏನಾರ ಉದ್ಯೋಗ ಮಾಡೋದು ನನ್ನ ಅಭಿಪ್ರಾಯ ಸರ್. ಇದೆ ಆತ್ಮ ಸಂತೋಷದಿಂದ ಒಕ್ಕಲ್ತನ ಮಾಡೋದು. ನೀರಿಲ್ಲಾರ್ದಾಗ ನೀರಿನ ಕೊರತೆ ಇದ್ದದ ಅದು ಆಕ್ಚುಲಿ ನ್ಯಾಚುರ ಮನುಷ್ಯನ ಏನೋ ಕೆಟ್ಟ ಅನಿಸು ಸಜ್ಜಕ. ಈ ಪಾಪ ಈಗ ಬರಗಾಲ ಇದ್ದಂತ ಜನ ಅವ್ರಿಗೆ ಟೈಮ್ ಟು ಟೈಮ್ ಮಳೆ ಆಗಂಗಿಲ್ಲ, ಅವ್ರ ಪಾಪ ಅವ್ರಿಗೆ ಕೆಟ್ಟ ಅನಿಸ್ತತಿ. ನಮಗೆ ಇವತ್ತು ನೀರಿನ ಅನುಕೂಲ ಆಗೈತೆ ಅಂದ ಬಳಕ ಇವತ್ತು ರೇಟ್ ನಮ್ಗೆ ತಿನ್ನಾಕ ಉನ್ನಾಕ ಸಿಕ್ಕ ನಮಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಆಗೈತೆ ಅಂದ್ರೆ ಮತ್ತೆ ಬೇರೆದವರು ಬದುಕಬೇಕಲ್ಲ ಸರ್. ಪ್ರಾಣಿ ಪಕ್ಷಿಗಳು ಬದುಕಬೇಕು, ಇದ್ರ ಮೇಲಿಂದ ಎಷ್ಟೋ ಜನ ದಲ್ಲಾಳಿಗಳು ಬದುಕುತ್ತಾರ, ಎಷ್ಟೋ ಕೂಲಿ ಕಾರ್ಮಿಕರು ಬದುಕುತ್ತಾರ. ಇದೆಲ್ಲ ನಡೀದ ಲಾಸ್ಟ್ ಅದಕ್ಕೆ ನಮ್ಮ ಹಿಂದ ಹಿರಿಯರು ಹೇಳ್ತಿದ್ರು ನಮಗೆ, ಅವೇನ 3 ತಾಳಿನೊಳಗೆ ಏನೋ 1 ತಾಳ ಅಟ ರೈತಗತ್ತ. ಅದು ಹಿಂದ ಹಿರಿಯರ ಹಂಗ ಸುಳ್ಳು ಮಾಡಿಲ್ಲ. ಅದು ನನ್ನ ಅಭಿಪ್ರಾಯ. ಈಗ ತಾವು ರೇಷ್ಮೆ ಕೃಷಿ ಕಡೆ ಆಕರ್ಷಿತರಾಗಿದ್ದೀರಿ, ಇನ್ನು ಮುಂದಿನ ದಿನಗಳಲ್ಲಿ ರೇಷ್ಮೆ ಕೃಷಿನೂ ಮಾಡಬೇಕು ಅನ್ನುವಂತಹ ಒಂದು ವಿಚಾರ ಇಟ್ಕೊಂಡಿದ್ದೀರಿ. ನಿಮ್ಮ ಜೊತೆಗೆ ಇನ್ನೂ ಕೆಲವು ರೈತರನ್ನು ಪ್ರೋತ್ಸಾಹ ಮಾಡಿ ರೇಷ್ಮೆ ಕೃಷಿ ಮಾಡ್ರಿ ಅಂತೇಳಿ ಅವ್ರನ್ನೂ ಕೂಡ ಕರ್ಕೊಂಡು ಹೋಗ್ತೀರಿ? ಕೆಲವೊಂದ್ ಜನ ರೈತರಿಗೆ ಏನ್ ಅನಿಸತ್ರಿ, ಮಾಡಿ ಒಬ್ಬ ರೈತ ಸಕ್ಸಸ್ ಆಗುಮಟ್ಟ ಪಟ್ನ ವಿಶ್ವಾಸ ಬರಂಗಿಲ್ರಿ. ಅವ್ರ ಏನಂತಾರ, ನಮ್ಮ 4 ಎಕರೆ ಅದಾವು, ನಿಂದು ಒಂದ್ ಸ್ವಲ್ಪ ಭೂಮಿ ಹೆಚ್ಚದ, ನಿಂದು 4 ಎಕರೆ ಮಾಡಿರ್ತಿ, ಇನ್ನು ಅದೊಂದೊಳ್ಳೆ ಫೇಲ್ ಆದ್ರೂ ಸದ್ಯಕ್ಕೆ ಇನ್ 10 ಎಕರೆದಾಗ ನೀನ್ ಬದುಕತಿ, ನಮ್ಮ ಸ್ವಲ್ಪ ಸ್ವಲ್ಪ ಲ್ಯಾಂಡ್ ಅದಾವ, ಒಮ್ಮಿಂದೊಮ್ಮಿಗೆ ನಿನ್ನ ಜೋಡಿ ಕೂಡಿ ನಾವು ಮಾಡಿದೀವಪ್ಪ ಆತನ ಪಟ್ನ ನಾಳೆ ಲಾಸ್ ಆದಿತ್ತಲ್ಲ ಅನ್ನುವಂತ ಒಂದು ಮನಸ್ಸಿನ ಹಿಂಜರಿಕೆ ಐತ್ರಿ ಅವ್ರಿಗೆ. ಅದಕ್ಕೆ ನಾ ಏನ್ ಮಾಡೀನಿ, ಅವ್ರಿಗೆ ಕನ್ವಿನಿಯನ್ಸ್ ಮಾಡಂತೂ ಹೇಳೇನ್ರಿ. ಮತ್ತೆ ಒಂದು ಅವ್ರಿಗೆ ಒಂದು ಗ್ಯಾರಂಟಿ ಚಾಲೆಂಜು ಮಾಡೀನಿ, ನೀವು ಮುಂದಿನ ದಿನಮಾನಗಳಲ್ಲಿ ರೇಷ್ಮೆಗೆ ಬಂದೇ ಬರ್ತೀರ ತಿಳಿ ನಾನು. ಯಾಕಂದ್ರೆ ನಾ ಮಾಡಿ 1 ವರ್ಷದಾಗ ನಾ ಲಾಭ ತಕೊಳಕ್ ಹತ್ತಿಂದ್ರೆ ಯಾಕೊಲ್ಲಕ್ ನಿಮಗೆ ಅವಾಗರ ಒಂದು ಧೈರ್ಯ ಬರ್ತೈತಿ, ನಾವು ಬರ್ಬೇಕಲ್ಲ ಅಂತ ಬಂದೇ ಬರ್ತೀರ ತಿಳಿನಿ. ನನಗೆ ರೈತರ ಜನನ ಬಹಳ ಜನ ಫ್ರೆಂಡ್ ಸರ್ಕಲ್ ಇರೋದ್ರಿಂದ ನಾ ಪ್ರತಿಯೊಂದು ಕರ್ಕೊಂಡು ಮಾಡೀನಿ ಎಲ್ಲಾರನು. ನಾನು ಫಸ್ಟ್ ಆಪಲ್ ಬೇರ ತಚ್ಚಿದ್ದೆ ಸರ್ ನಾನು ಮಹಾರಾಷ್ಟ್ರದ ಅಲ್ಲಿ ಕ್ಲೋಸ್ಗೆ ಹೋಗಿ 32 ರೂಪಾಯಿ ಒಂದು ಈ ತಂದು ಹೋದಾಗ ನಾನು ಒಬ್ಬನೇ ತಂದು ಹಚ್ಚಿಲ್ರಿ. ನನ್ನ ಜೋಡಿ ಸುಮಾರು 1-7 ಜನ ರೈತನ ಕರ್ಕೊಂಡ್ಬಂದು ತಗೊಂಡ್ಬಂದು ಹಚ್ಚಿದೆ. ಪಾಪ ಅವ್ರು ಎಲ್ಲರೂ ಏನ್ ಮಾಡಿಬಿಟ್ರು, 1 ವರ್ಷಕ್ಕೆ ಕಿತ್ತು ಹೋಗಿದ್ಬಿಟ್ರು, ರೇಟ್ ಬರಲಿಲ್ಲ. ನಾನು ಸ್ವಲ್ಪ ನನಗೆ ಉಳಿದ ಆಸ್ತಿ ಒಳಗೆ ಉತ್ಪನ್ನ ಬರ್ತಿತ್ತು, ನೋಡಬೇಕಂತ 2.5 ಎಕರೆ 1700 ಬಡ್ಡಿ ಹೆಚ್ಚಿದ್ದೆ ರೀ. 1-3 ವರ್ಷ ಮಟ್ಟ ನೋಡಿದೆ ಸರ್ ನಾನು. ಅವರೆಲ್ಲ 1 ವರ್ಷಕ್ಕೆ ತೆಗೆದ್ರು, ನಾನು ಆಸೆ ಪೇಷನ್ಸ್ ಕಳ್ಕೊಳ್ಳಿಲ್ಲ. 3 ವರ್ಷ ನೋಡಿದ್ನಿ, ಒಟ್ಟ 3 ವರ್ಷ ಅದನ್ನ ಯಾರು 5 ರೂಪಾಯಿ ಕೆಜಿ ಕೇಳಿಲ್ಲ. ಆವಾಗ ಅನಿವಾರ್ಯ ನಾನು ಕಿತ್ತು ತೆಗೆದೆ ಅದನ್ನ. ಹಂಗ ನಾ ಏನ ಮಾಡಿದ್ರು ಸದ್ಯಕ್ ನಾನು ಸುತ್ತಮುತ್ತಿದ್ದಂತ ಯುವ ರೈತರನ್ನ ಕರ್ಕೊಂಡೇನೆ ಮಾಡ್ತೇನೆ ನಾನು. ಈ ರೇಷ್ಮೆ ಒಳಗಾದ್ರೂ ಸದ್ಯಕ್ಕೆ ನಾ ಈ ಭಾಗದೊಳಗೆ ಎಲ್ಲರಿಗೂ ಈಗಾಗಲೇ ಹೇಳಿನಿ ರೇಷ್ಮೆ ಮಾಡೋಣ ಅಂತೇಳಿ ಅಂದ. ಮತ್ತೆ ಅವ್ರನ್ನ ಕರ್ಕೊಂಡು ಧಾರವಾಡ ಸೈಡ್ದಾಗ ಬಹಳ ಚಲೋ ಮಾಡ್ತಾರಂತ ಸರ್ ರೇಷ್ಮೆ. ಅಲ್ಲಿ ಒಂದು ಸಲ ನಾನು ಹೋಗುಣಂತ ಫ್ಯಾಮಿಲಿ ಸಮೇತ ಹೋಗೋರ್ತಿರ್ನು. ಯಾಕಂತಂದ್ರೆ ಈ ರೇಷ್ಮೆ ಮಾಡಕ್ ಏನ ಆಳುಗಳ ಅವಶ್ಯಕತೆ ಬಹಳ ಏನಿಲ್ಲ. ನನ್ನ ಅಭಿಪ್ರಾಯ ಪ್ರಕಾರ ರೇಷ್ಮೆ ಮಾಡಿದ್ರ ಜೋಡಿ ಮಾತಾಡಿ ನನ್ನ ಫ್ರೆಂಡ್ಸ್ ಇದ್ರು, ಏನ್ ಮನ್ಯಾಗ ಒಬ್ರು ಹೆಣ್ಮಕ್ಳು ಜವಾಬ್ದಾರಿ ತಗೊಂಡ್ರು ರೇಷ್ಮೆ ಆಗ್ತದೆ ಅಂತ ಹೇಳ್ಯಾರ. ಅದಕ್ಕೆ ನಾನು ಅದನ್ನ ಇನ್ನೊಂದೇನು ವಿಚಾರ ಮಾಡಿದ್ರೆ, ನಮ್ಮ ಮನೆಯಲ್ಲಿದ್ದಂತ ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಮನೆಯಲ್ಲಿ ಇದ್ದಂತ ಎಲ್ಲ ಗೃಹಿಣಿಯರಿಗೆ, ನಮ್ಮ ಶಶಿ ಇರ್ಬೋದು, ನಮ್ಮ ಮಿಸಸ್ ಇರ್ಬೋದು, ಇವ್ರು ಎಲ್ಲರಿಗೂ ಅದ್ರ ಬಗ್ಗೆ ಅಲ್ಲಿಗೆ ಕರ್ಕೊಂಡು ಹೋಗಿ ತೋರಿಸಿ ಅವ್ರಿಗೊಂಥರ ಇಂಟ್ರೆಸ್ಟ್ ಹುಟ್ಟಿಸಿ ಅವ್ರ ಜವಾಬ್ದಾರಿ ಕೊಟ್ಟು ಮಾಡಿಸ್ಬೇಕು. ತಕ್ಷಣದ ಈ ಪ್ಲಾನ್ ಆಗಿರೋದನ್ನು ನಾನು ಈಗ ಎಲ್ಲ ಗೆಳೆಯರ ಕರ್ಕೊಂಡು ನೋಡಕ್ ಹೊಂಟೇನ್ರಿ. ನೋಡಿ ಬಂದ ಮೇಲೆ ಅಂತ ನಿರ್ಧಾರ ತಗೋತೀನಿ. ನಾನು ರೈತರಿಗೆ ಕರ್ಕೊಂಡೇ ಮಾಡ್ತೀನಿ ಸಾಕಷ್ಟು ಜನ ರೈತರಿಗೆ. ರಮೇಶ್ ಅವರೇ, ಯಾರಾದರೂ ತಮ್ಮ ಜೊತೆಗೆ ಮಾತಾಡಬೇಕು ಅಂತಂದ್ರೆ ಅವರಿಗೆ ನಿಮ್ಮ ಮೊಬೈಲ್ ನಂಬರ್ ಅನ್ನು ಕೊಡ್ತೀರಿ? 9001926788. ಆತ್ಮೀಯರೇ, ರಮೇಶ್ ಬಡ್ರಿ ಅವರು ಹೇಳಿದಂತಹ ಮೊಬೈಲ್ ನಂಬರ್ ಅನ್ನು ನಾನು ಒಂದ್ಸಲ ಹೇಳ್ತೀನಿ, ತಾವು ಬರ್ಕೊಳ್ಬಹುದು. 9001019268. ಈ ನಂಬರ್ ಅನ್ನ ಸಂಪರ್ಕ ಮಾಡಿ ಅವರ ಜೊತೆಗೆ ಮಾತಾಡಬಹುದು, ಹೆಚ್ಚಿನ ಮಾರ್ಗದರ್ಶನವನ್ನ ಅವರಿಂದ ಪಡ್ಕೊಳ್ಬಹುದು. ಒಳ್ಳೇದು ರಮೇಶ್ ಮಂಜುನಾಥ್ ಬಳ್ಳಿ ಅವರೇ, ಇಲ್ಲಿ ತನಕ ನಮ್ಮ ರೈತ ಬಾಂಧವರಿಗೆ ತಾವು ಯಾವ ರೀತಿಯಾದಂತಹ ಒಂದು ಕೃಷಿಯನ್ನ ಮಾಡ್ತಾ ಇದ್ದೀರಿ, ಎಂಥ ಪ್ರಗತಿಪರ ವಿಚಾರಗಳನ್ನ ಇಟ್ಟುಕೊಂಡಿದ್ದೀರಿ, ಆಮೇಲೆ ಎಲ್ಲರನ್ನೂ ಕೂಡಿಕೊಂಡು ಕೃಷಿ ಮಾಡಿ ಎಲ್ಲರೂ ಉದ್ದಾರ ಆಗಬೇಕು ಅನ್ನುವಂತಹ ಒಂದು ವಿಚಾರ ಏನದ ಅದು ಬಹಳ ಸಂತೋಷ ಕೊಡುವಂತಹದ್ದು. ಮತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಸಾಧನೆ ಮಾಡಿ ವಿಶೇಷವಾಗಿ ರೇಷ್ಮೆ ಕೃಷಿ ನಮ್ಮ ರೈತರಿಗೆ ಬಹಳ ಅನುಕೂಲ ಒದಗಿಸ್ತದ ಅನ್ನುವಂತಹ ಒಂದು ವಿಚಾರ ಇಟ್ಟುಕೊಂಡಿದ್ದೀರಿ. ತಮ್ಮ ಮುಂದಿನ ಪ್ರಯೋಗಗಳು ಯಶಸ್ವಿಯಾಗಲಿ. ನಮ್ಮ ರೈತರಿಗೆ, ಈ ಭಾಗದ ರೈತರೇನಿದ್ದಾರೆ ಅವರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಈ ಸಂದರ್ಭದೊಳಗೆ ಆಶಾ ಮಾಡ್ತಾ, ಇಲ್ಲಿ ತನಕ ನಮ್ಮ ಎಲ್ಲ ರೈತ ಬಾಂಧವರ ಜೊತೆಗೆ ಸಂವಾದ ಮಾಡಿದ್ದಕ್ಕೆ ತಮಗೆ ತುಂಬು ಹೃದಯದ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ತಮಗೂ ಕೂಡ, ಎಲ್ಲ ರೈತರಿಗೂ ಕೂಡ ನಮಸ್ಕಾರಗಳು. ಈಗ ಅಫ್ಜಲ್ಪುರ್ ತಾಲೂಕಿನ ಸಂಗಾಪುರ ಗ್ರಾಮದ ಅಣ್ಣಾರಾವ್ ನಡೂರ್ ಮತ್ತು ಸಂಗಡಿಗರಾದ ಶ್ಯಾಮರಾವ್ ಪಾಟೀಲ್, ಚಿನ್ಮಯಿ, ಸೋಮಶೇಖರ್ ಜೋಗೂರ್ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದು ಜಲ್ದಿ ಮುಂದ ಹೋಗೋದಿಲ್ಲ. ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದು ಜಲ್ದಿ ಮುಂದ ಹೋಗೋದಿಲ್ಲ. ಇಂದು ನಿನ್ನ ಸುತರ ಸುತರ ಭ್ರಾಂತಿಯಲ್ಲಿ ಮುಕ್ತಿ ಆಗೋದಿಲ್ಲ. ಇಂದು ನಿನ್ನ ಸತಿಯ ಸುತರ ಭ್ರಾಂತಿಯಲ್ಲಿ ಮುಕ್ತಿ ಆಗೋದಿಲ್ಲ. ಜಲ್ದಿ ನೋಡಿ, ಜಲ್ದಿ ನೋಡಿಕೊಳ್ಳೋ ತಮ್ಮ, ಬಂದು ಜಲ್ದಿ ಮುಂದ ಹೋಗೋದಿಲ್ಲಿ. ಹಿಂದಕ ಎಷ್ಟು ಜನ್ಮ ನೀ ತಿರುಗಿ ಬಂದಿ, ಅಲ್ಲಿದು ಏನು ತಂದಿ? ಹಿಂದಕ ಎಷ್ಟು ಜನ್ಮ ನೀ ತಿರುಗಿ ಬಂದಿ, ನರಜನ್ಮದಲ್ಲಿ ಸುಖ ಬಿದ್ದೆ ನಂದಿ, ದಾನ ಕೊಟ್ಟೆ ನಂದಿ. ನರಜನ್ಮದಲ್ಲಿ ಸುಖ ಬಿಟ್ಟೆ ನಂದಿ, ದಾನ ಕೊಟ್ಟೆ ನಂದಿ, ದಾನ ಕೊಟ್ಟೆ ನಂದಿ. ಜಲ್ದಿ ನೋಡಿ, ಜಲ್ದಿ ನೋಡಿ, ಹೊಯ್ತೆಂಬ ಗುಣ ಹುಟ್ಟಿದಲ್ಲಿ ಅದು ನಿನ್ನಲ್ಲಿ. ಕೊಟ್ಟರೆ ಹೊಯ್ತೆಂಬ ಗುಣ ಹುಟ್ಟಿದಲ್ಲಿ ಅದು ನಿನ್ನಲ್ಲಿ. ಸಂತೋಷ ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ. ಸಂತೋಷ ಇಲ್ಲ ನಿನ್ನ ಮನದಲ್ಲಿ ದಾನ ಕೊಡುವಲ್ಲಿ, ದಾನ ಕೊಡುವಲ್ಲಿ. ಜಲ್ದಿ ನೋಡಿ, ಜಲ್ದಿ ನೋಡಿ, ಉಂಡಿದು ಹುಟ್ಟಿದು, ಉಂಡಿದು ಹುಟ್ಟಿದು ನಿನ್ನ ಹೊಟ್ಟೆಗಾಯಿತೋ, ಇಟ್ಟಿದು ಇಲ್ಲೇ ಉಳಿಯಿತೋ. ದಾನ ಕೊಟ್ಟಿದು ದಾರಿ ಬುತ್ತಿಗಾಯಿತು, ಮುಂದಿನ ಹೊತ್ತಿಗಾಯಿತು. ದಾನ ಕೊಟ್ಟಿದು ದಾರಿ ಬುತ್ತಿಗಾಯಿತು, ಮುಂದಿನ ಹೊತ್ತಿಗಾಯಿತು, ಮುಂದಿನ ಹೊತ್ತಿಗಾಯಿತು. ಜಲ್ದಿ ನೋಡಿ, ಜಲ್ದಿ ನೋಡಿ, ತಮ್ಮ ಬಿಗರು ಬಿದ್ದರು ಯಾರು ಇಲ್ಲ ನಿನಗೆ, ಯಾರು ಇಲ್ಲ. ಅಣ್ಣ ತಮ್ಮ ಬಿಗರು ಬಿದ್ದರು ಯಾರು ಇಲ್ಲ ನಿನಗೆ, ಯಾರು ಇಲ್ಲ. ತಾಯಿ ತಂದೆ ಜೋತಿ ಮಾಡಿ ಬಿಟ್ಟರಲ್ಲ, ಮುಂದಿನೋ ಗೊತ್ತೇ ಇಲ್ಲ. ತಾಯಿ ತಂದೆ ಜೋತಿ ಮಾಡಿ ಬಿಟ್ಟರಲ್ಲ, ಮುಂದಿನ ಗೊತ್ತೇ ಇಲ್ಲ, ಮುಂದಿನ ಗೊತ್ತೇ ಇಲ್ಲ. ಜಲ್ದಿ ನೋಡಿ, ಜಲ್ದಿ ನೋಡಿ, ಮಾಡಬೇಡ ಲತ್ತಿ ತಿಂಡಿಯಲ್ಲಿ ಯಮರಾಯನಲ್ಲಿ. ಪಾಪ ಮಾಡಬೇಡ ಲತ್ತಿ ತಿಂಡಿಯಲ್ಲಿ ಯಮರಾಯನಲ್ಲಿ. ಪುಣ್ಯ ಮಾಡಿದರೆ ದೊರಕುವದಲ್ಲಿ ಸದಾಶಿವನಲ್ಲಿ. ಪುಣ್ಯ ಮಾಡಿದರೆ ದೊರಕುವದಲ್ಲಿ ಸದಾಶಿವನಲ್ಲಿ, ಸದಾಶಿವನಲ್ಲಿ. ಜಲ್ದಿ ನೋಡಿ, ಜಲ್ದಿ ನೋಡಿ, ¶¶ ಸಂಸಾರ ತಿಳಿಯುವಲ್ಲಿ ನಿನ್ನ ದಡದಲ್ಲಿ ವರ್ತ ಇದು ಸಂಸಾರ ತಿಳಿಯುವಲ್ಲಿ ನಿನ್ನ ದಡದಲ್ಲಿ ಗುರುಮಾಂತೇಶನ ಗುರುಮಾಂತೇಶನ ಪಾದದಲ್ಲಿ ನಂಬಿಕೆ ಇಡುವಲ್ಲಿ ಗುರುಮಾಂತೇಶನ ಪಾದದಲ್ಲಿ ನಂಬಿಕೆ ಇಡುವಲ್ಲಿ ನಂಬಿಕೆ ಇಡುವಲ್ಲಿ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿ ಜಲ್ದಿ ನೋಡಿ ಇದುವರೆಗೆ ಅಫ್ಜಲ್ಪುರ ತಾಲೂಕಿನ ಸಂಗಾಪುರ ಗ್ರಾಮದ ಅಣ್ಣಾರಾವ್ ನಡೂರ್ ಮತ್ತು ಸಂಗಡಿಗರಾದ ಶ್ಯಾಮರಾವ್ ಪಾಟೀಲ್, ಚಿನ್ಮಯಿ, ಸೋಮಶೇಖರ್ ಜೋಗೂರ್, ಪುಷ್ಪತ್ ಮತ್ತು ಶರಣಪ್ಪ ಸುತಾರ್ ಇವರಿಂದ ಭಜನೆ ಪದಗಳನ್ನು ಕೇಳಿದಿರಿ. ಈಗ ನಿತ್ಯ ಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ್ ಮತ್ತು ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜೈರಾಬಾದ್ ತಾಲೂಕಿನೊಳಗ ಬಹುತೇಕ ಒಣ ವಾತಾವರಣ ಇರಬಹುದಾಗ್ಯದ. ಅಲ್ಲಲ್ಲಿ ಮೋಡಗಳು ಕಾಣಿಸಿಕೊಳ್ಳಬಹುದು, ಪ್ರಖರ ಬಿಸಿಲು ಇರಬಹುದು, ಮಳೆಯಾಗುವಂತಹ ಸಾಧ್ಯತೆಗಳು ಇಲ್ಲ ಅಂತೇಳಿ ತಜ್ಞರು ತಿಳಿಸ್ತಾ ಇದ್ದಾರೆ. ಕೇವಲ ಶೇಕಡ 10% ಅನ್ನುವಂತಹ ಸೂಚನೆ ಅದ. ಈ ಸೂಚನೆಗಳನ್ನು ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ